UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಅರೆ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮಗೂ ಮೆಸೇಜ್ ಬರ್ತಾ ಇರಬಹುದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ನ ಬೆಲೆ ಹೆಚ್ಚುತ್ತೆ, ಆಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮ್ಗೆ ಹಣ ಕಳೆದುಕೊಳ್ಳೋಕಿದ್ರೆ ಡೌನ್ಲೋಡ್ ಮಾಡಿ. ನೆನಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18 ರಿಂದ 40 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಎರೆಹುಳು ಗೊಬ್ಬರ ತಯಾರಿಸುವ ವಿಧಾನ ಮತ್ತು ಮಾರಾಟ. ಈ ಕುರಿತು ಕಲಬುರಗಿ ತಾಲೂಕಿನ ಮಿಳ್ಕುಂದ್ ಗ್ರಾಮದ ಹಿರಿಯ ರೈತರಾದ ಮಲ್ಲಿನಾಥ್ ಕೊಳ್ಳೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಕಲಬುರಗಿ ತಾಲೂಕು ಮೇಳ್ಕುಂದ ಬಿ ಗ್ರಾಮದ ಹಿರಿಯ ರೈತರಿದ್ದಾರೆ. ಸುಮಾರು 4-5 ದಶಕಗಳಿಂದ ಅವರು ಕೃಷಿ ಒಳಗೆ ತೊಡ್ಕೊಂಡು ಬಹುಶಃ ಅವರ ಒಂದು ಜೀವನನೇ ಕೃಷಿಗೆ ಮುಡಿಪಾಗಿ ಇಟ್ಟಂಥವರು. ವಿಶೇಷವಾಗಿ ಸಾವಯವ ಕೃಷಿಗೆ ಅವರು ತಮ್ಮ ಜೀವನವನ್ನೇ ಸವಿಸಿದಂಥವರು ಮತ್ತು ಬೇರೆಯವರಿಗೆ ಮಾದರಿಯಾಗಿ ಕೃಷಿಯನ್ನು ಮಾಡಿದಂಥವರು. ಸಾಕಷ್ಟು ಬೆಳೆಗಳನ್ನು ಅವರು ಇಲ್ಲಿ ತನಕ ಬೆಳೆದಿದ್ದಾರೆ. ವಿಶೇಷವಾಗಿ ಮೇಳ್ಕುಂದ ಬಿ ಗ್ರಾಮದೊಳಗೆ ವೀಳ್ಯದೆಲೆಯನ್ನು ಬೆಳೆದು ಬಹಳಷ್ಟು ಖ್ಯಾತಿಯನ್ನು ಗಳಿಸಿದಂಥವ್ರು. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೆಳೆಗಳನ್ನು ಬೆಳೆದರೂ ಸಹಿತ ವಿಶೇಷವಾಗಿ ಸಾವಯವ ಕೃಷಿ, ಎರೆಗೊಬ್ಬರ ಮಾಡುವಂಥದ್ದು, ಆಮೇಲೆ ಎರೆಹುಳುಗಳ ಸಾಕಡೆ ಮತ್ತು ಅವುಗಳ ಒಂದು ವ್ಯಾಪಾರವನ್ನು ಮಾಡೋದ್ರ ಕಡೆ ಇತ್ತೀಚಿನ ದಿನಗಳಲ್ಲಿ ಅವರು ಗಮನವನ್ನು ಹರಿಸ್ತಾ ಇದ್ದಾರೆ. ಮತ್ತು ಆ ಮೂಲಕವಾಗಿ ಕೃಷಿಗೆ ಹೊಸ ಒಂದು ದಿಕ್ಕನ್ನೇ ಅವರು ತೋರಿಸಿದ್ದಾರೆ. ಅಂದ್ರೆ ಅವರ ಕೃಷಿ ಸಂಪೂರ್ಣವಾಗಿ ಈಗ ಬೇರೆನೆ ಹಾದಿ ಹಿಡಿದ ಅಂತ ಹೇಳಿ ಹೇಳಬಹುದು. ನಾವೆಲ್ಲ ಹೇಳ್ತೀವಿ, ಸಾವಯವ ಬೆಳೆಯನ್ನ ಬೆಳಿಬೇಕು ಮತ್ತೆ ಎರೆ ಗೊಬ್ಬರ ಮಾಡಿ ಅದನ್ನು ಮಾರಾಟ ಮಾಡಬೇಕು ಅನ್ನುವಂಥದ್ದು. ಅವರು ಅದನ್ನು ಮಾಡಿದ್ದಾರೆ ಇಲ್ಲಿ ತನಕ. ಆದ್ರೆ ಇವತ್ತಿನ ಕಾರ್ಯಕ್ರಮದೊಳಗೆ ಅವರು ಏನು ಎರೆ ಗೊಬ್ಬರ ಮತ್ತು ಎರೆಹುಳುಗಳ ಒಂದು ವ್ಯಾಪಾರ ಏನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ನೀವೆಲ್ಲ ಕೇಳಬೇಕು. ಇದರೊಳಗೆ ತಮಗೆ ಹೊಸ ಒಂದು ವಿಚಾರ ಸಿಗ್ತದೆ. ಅವರ ಅನುಭವಗಳು ನಿಮ್ಮ ಕೃಷಿ ಬದುಕಿಗೆ ದಾರಿದೀಪ ಆಗಬಹುದು ಅಂಥೇಳಿ ನಾನು ಅನ್ಕೋತೀನಿ. ಮಲ್ಲಿನಾಥ್ ಕೊಳ್ಳೂರ್ ಅವರೇ, ತಮಗೆ ಹಾರ್ದಿಕವಾದಂಥ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ತಾವು ಸುಮಾರು 4-5 ದಶಕಗಳಿಂದ ಕೃಷಿ ಒಳಗೆ ಇದ್ದೀರಿ. ಹೌದ್ರಿ ಸರ್. ವಿಶೇಷವಾಗಿ ಸಾವಯವ ಕೃಷಿ ಕಡೆ ತಮಗೆ ಒಲವು. ಹೌದ್ರಿ ಸರ್. ಸುಮಾರು 1-20 ಎಕರೆಯಿಂದ ತಾವು ಕೃಷಿ ಶುರು ಮಾಡದಂಥವ್ರು. ಮೊದಲಿನ ದಿನಗಳಲ್ಲಿ ಸಾವಯವ ಕೃಷಿ ಇದನ್ನ ಹಿಂಗೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಏನು ಇರಲಿಲ್ಲ ತಮಗ. ಆದ್ರ ಒಂದು ಪ್ರಯೋಗ ನಮಗೆಲ್ಲ ಮನಸ್ಸೆಳೀತು. ಏನಪ್ಪಾ ಅಂತಂದ್ರೆ, ತಾವು ಏನು ನಮ್ಮ ಹಿರಿಯರು ಕಟ್ಟಿದಂತಹ ಮನೆ ಏನಿತ್ತು ಅದರೊಳಗೆ ಏನು ಹಾಳ ಮಣ್ಣಿತ್ತು ಅದನ್ನ ತಂದು ತಮ್ಮ ಹೊಲಕ್ಕೆ ಹಾಕಿ ಬಾಳೆಯನ್ನು ಬೆಳೆದ್ರಿ, ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೀತಾ ಇದ್ರಿ. ಅಂತ ಒಂದು ಸಂದರ್ಭದೊಳಗೆ ಬಹಳ ಅದ್ಭುತವಾದಂತಹ ಒಂದು ಕೃಷಿ ತಾವು ಮಾಡಿದ್ರಿ. ಯಾವಾಗ ಆ ಹಾಳ ಮಣ್ಣನ್ನ ಹಾಕಿ ಅದರಿಂದ ಏನನ್ನ ತಾವು ಬೆಳೆ ತೆಗೆದ್ರಲ್ಲ, ಅದು ಬಹುಶಃ ಸುತ್ತಮುತ್ತಲಿನ ಎಲ್ಲ ರೈತರಿಗೆ ಅದು ಮಾದರಿ ಆಗಿರ್ಬೇಕು ಅಂತ ಹೇಳಿ ಅಂತ ಅನಿಸ್ತದೆ. ಅಂಥ ಒಂದು ಪ್ರಯೋಗ ಮಾಡ್ಕೋತಾನೆ ಇಲ್ಲಿ ತನಕ ಬಂದಿರಿ, ಯಾವ ರೀತಿ ಅದು ಪ್ರಯಾಣ ಶುರುವಾಯ್ತು ಮತ್ತು ಈಗ ಏನೇನು ಮಾಡ್ತಾ ಇದ್ದೀರಿ ಅಂತರ ಬಗ್ಗೆ ಹೇಳಿ. ಮೊದಲ ಪದ್ಧತಿದೊಳಗ ಏ ಕರಿ ಮಣ್ಣದ ಇದಕ್ಕೆ ಹಾಳು ಮಣ್ಣು ಹೊಡೆದ್ರು ಹೆಚ್ಚಿಗೆ ಬೆಳೀತದೆ ಅಂತೇಳಿ ನಾವು ಹಾಳು ಮಣ್ಣು ಹಾಕಿ ಬೆಳೆದಿದ್ರು, ಎಲ್ಲಿ ತೆಗ್ಗು ತೋಡ ಇದ್ದಲ್ಲಿ ಮುರುಮ್ ಹಾಕಿ ಅದಕ್ಕೆ ಲೇವಲ್ ಮಾಡಿಕೊಂಡು ಅದೇ ಮಾಡ್ಕೋತ ಬಂದಿದ್ದೇವ್ರಿ. ಮತ್ತು ಈಗ ಏನದ ಬೆಣಿಗೆಯವ್ರು ಇದ್ರು, ಬೆಣಿಗೆಯವ್ರು ಆರ್ಗ್ಯಾನಿಕ್ ಮಾಡಬೇಕು ಸಾವಯವ ಮಾಡಬೇಕು ಅದು ಹೇಳಿದ್ರೆ ಸುಮ್ಮ ಅಟ್ರ ಮಟ್ಟಿಗೆ ಹ್ಞೂ ಹ್ಞೂ ಅನ್ಕೋತೇ ಬಂದಿದ್ದೇವ್ರಿ ಸರ್. ಸ್ವಲ್ಪ ಸ್ವಲ್ಪ ಒಂದು ಏನೋ ಎಕರೆ ಅರ್ಧ ಎಕರೆ ಮಾಡೋದು ಮಾಡ್ಕೋತ ಬಂದಿದ್ದೇವೆ. ಮುಂದೆ ನಾವು 2008-2009 ಭಾಳ ಮಂದಿ ನಮ್ಮ ರಾಜು ತೆಗ್ಗಿಹಳ್ಳಿ ಅವರು ಅವರು ಭಾಳ ಸಲಹೆ ಕೊಟ್ಟು ಮಾಡಬೇಕು ಮಾಡ್ಬೇಕು ಅಂದಾಗ ನಾವು 2009 ನಾ ಎರೆಹುಳ ತೊಟ್ಟಿ ಕಟ್ಟಿ 40-60 ಜಾಗದಾಗ ರೀ ಮ್ಯಾಲ ಶೆಡ್ ಮಾಡಿ ಇದು ಮಾಡಿ ನಾವು 2010 ಓಪನಿಂಗ್ ಮಾಡಿ ಚಾಲು ಮಾಡಿದೇವ್ರಿ. ಒಂದು ವರ್ಷ ರನ್ನಿಂಗ್ ನಡೆದಿತ್ತು. ಅದೇ ಹೇಳಕ್ಕೆ ಸಾವಯವ ಆರ್ಗ್ಯಾನಿಕ್ ನಮ್ಮ ಕರ್ನಾಟಕ ಸ್ಟೇಟ್ದೊಳಗೆ ಏ ಆನಂದ ಅಂತೇಳಿ ರಾಜ್ಯದ ಸಾವಯವ ಆರ್ಗ್ಯಾನಿಕ್ ರೈತ ಅಂತೇಳಿ ನಮಗೆ ಸೆಲೆಕ್ಟ್ ಮಾಡಿ ನಾವು ಒಂದು ಒಳ್ಳೆಯವ್ರು ನಮಗೊಂದು ಮಾದರಿಯಾಗಿ ನಾವು ಅದೇ ಮುಂದೆ ವರ್ಷಕ್ಕೆ ಬಂದೆವು. 2011-12-13-14-15 ತನ ನಾವು ಬರೀ ಹಾಕೋತು ಬರೀ ಗೊಬ್ಬರ ತಕೋತೋಗಿದ್ದ ನಾವು ಗೊಬ್ಬರ ಮಾರೋದು ನಮ್ಮ ಹೊಲಕ್ಕೆ ಹಾಕಬೇಕು ಇಳುವರಿ ಹೆಚ್ಚಿಗೆ ತಕೋಬೇಕನ್ನ ಹವ್ಯಾಸನ ನಾವು ಇಳುವರಿನೂ ಹೆಚ್ಚಿಗೆ ತೆಗೆದಿದ್ದೇವ್ರಿ. ಮತ್ತು 2009-2011-2018 ನಮ್ಮ ಸಂಬಂಧಪಟ್ಟೆಲ್ಲ ನನ್ನ ಕಸಿ ಪಂಡಿತ್ ಅವಾರ್ಡ್ಕೂ ಹಾಕಿದ್ರು. 2010 ರೀ ಅಂದ್ರೆ ಎರೆಗೊಬ್ಬರ ಸಾಕಷ್ಟು ಉತ್ಪಾದನೆ ಮಾಡಿದೇವ್ರಿ. ಅದಕ್ಕೆ ನಮ್ಮ ಸಂಬಂಧಪಟ್ಟೆಲ್ಲ ಅವರು ನಮಗೆ 2010 ಕೃಷಿ ಪಂಡಿತ ಅವಾರ್ಡಕ್ ಹಾಕಿದ್ರು. ಅವಾರ್ಡಕ್ ಹಾಕರ್ ಬಿ ಎಲ್ಲಾ ಸ್ಟೇಟ್ದವ್ರು ಬಂದು ನನ್ನ ಹೊಲಕ್ಕೆ ನೋಡಿದ್ರು ಭಾಳ ಇಂಪ್ರೂವ್ ಮಾಡಿದೆಪ್ಪ ಹಂಗಂದ್ರು. ನಿನಗೇನ ಈ ವರ್ಷ ಮಾಡಲ್ಲ, ನೀ ಏನು ಪಕ್ಕ ಇದೆಯೋ ಅಥವಾ ಏನಿದ್ಯೋ, ಏನು ಅರಗಿದ್ಯೋ ಬಂಗಾರ ಇದೆಯೋ ನೀನು ಪರೀಕ್ಷೆ ಮಾಡಬೇಕಾಗ್ತದೆ. ನೀ ಪಕ್ಕ ಆರ್ಗ್ಯಾನಿಕ್ ಬರ್ತಿಲ್ಲ ಈ ವರ್ಷ ಮಾಡಲ್ಲ ಮುಂದಿನ ಸರಿ ಮಾಡ್ತೀವಿ ಅಂತ ನಮ್ಮ ಬೆಂಗಳೂರದಿಂದ JD ಶಂಕರಪ್ಪ ಸರ್ ನಮ್ಗೆ ಹೇಳಿದ್ರು. ಅಂದ್ರೆ ನಿಂದು ನೋಡ್ಬೇಕು ಇಲ್ಲಿಗೆ ತಗೊಂಡ್ ಬಿಡ್ತೀವೋ ಮುಂದೆ ಮಾಡ್ತೀವಿ ಅಂತ ಹೇಳಿದಾಗ ಸರ್ ನನಗಿದು ನೀವು ಪ್ರಶಸ್ತಿ ಮಾಡಿದ್ದು ಕೊಡೋದು ಎಷ್ಟ್ರಿ ನನಗೆ 25,000 ರೂಪಾಯಿ 25,000 ಪ್ರಶಸ್ತಿ ಮಾಡಕತ್ತಿಲ್ರಿ, ಮುಂದೆ ನನ್ನ ಮಕ್ಕಳು ಮೊಮ್ಮಕ್ಕಳು ನನ್ನಂತೆ ಒಕ್ಕಲ್ತನ ನೋಡ್ಕೊಂಡು ಹೋಗ್ಲಿ, ಇದು ಆರ್ಗ್ಯಾನಿಕ್ದಾಗ ಮಾಡಲಿ ಅಂತೇಳಿ ಇವತ್ತನ ಇದೊಂದು 5,00,000 ರೂಪಾಯಿ ಖರ್ಚು ಮಾಡಿ ತೊಟ್ಟಿ ಕಡಿಸಿ ಶೆಡ್ ದೊಡ್ಡದು ಈ ಒಂದು ಬಯೋಡಿಜೆಸ್ಟ್ ಒಂದು 10,000-15,000 ಲೀಟರ್ ನೀರು ಹಿಡಿಯೋದು ಒಂದು ಬಯೋಡಿಜೆಸ್ಟ್ ಮಾಡೀನಿ, ಇದೆಲ್ಲ ಜೀವಾಮೃತ ಮಾಡಿಬಿಡಕ್ಕೆ ಇಂಥದ್ದೆಲ್ಲ ನಾ ಪ್ರಶಸ್ತಿ ಮಾಡಿಲ್ರಿ. ನಾನು ಮುಂದೆ ವರ್ಷಕ್ಕೆ ಮಾಡೀನಿ, ಅದೇ ನಾ ಮುಂದೆ ಬಂದಾಗ ನೋಡ್ತೀನಿ ಈ ವರ್ಷ ಇಲ್ಲ ಮುಂದೆ ಬಂದಾಗ ನೋಡ್ತೀನಿ ಅಂದ್ರೆ ಆಯ್ತು ಸರ್ ಅವಾಗ ಮಾಡಿದ್ ನಾವು ಆ ಟೈಮ್ನಾಗ 1.5 ಎಕರೆದಾಗ 1860 ಬಾಳಿ ಗಿಡ ಕೂಡ್ತಾವ ಅಂತೇಳಿ ಜಿಗ್ಜಾದಾಗ ಹಚ್ಚಿ ಇದು ಮಾಡಿದೆವು. ಆ ವರ್ಷ ಹಚ್ಚದಾಗ ಮುಂದಿನ ಸರಿ ಅದು ಕೊಯ್ತಿಗೆ ಬಂದೇಳಾಗ ಮತ್ತೆ ಕೃಷಿ ಪಂಡಿತ ಅವಾರ್ಡರ್ ನನಗೆ ನಮ್ಮ ಸಂಬಂಧ ಪಟೇಲ್ ಸರ್ ಹಾಕಿರು, ಮತ್ತೆ ಅವ್ರು ವೀಕ್ಷಣೆಗೆ ಬಂದ್ರು. ಅದು ಎಲ್ಲ ಕೇಳಕತ್ತಾರ ನನಗೆ ಇದು ಹೆಂಗ್ ಮಾಡಿದ್ಯ ಅದನ್ನ ನೋಡ್ರಿ ಸರ್ ನನಗೆ ತಿಳಿದ ಮಾಟಿ ಹಿಂಗ ಜಿಗ್ಜೆ ಅಂದಾರ ನನಗೆ ಖೂನ್ ಇಲ್ಲ ಜಿಗ್ಜೆ ಅಂದ್ರ ಮೇಲೆ ಹಿಂಗ ಹಚ್ಚೀನಿ ಜಿಗ್ಜೆ ಆಗತ್ತ. ಅದು 1 ಎಕರೆದಾಗ 1860 ಗಿಡ ಅವ ಅಂತ ಹೇಳಿ ಅಂದ್ರ ನಾ ಹೇ 1860 ಹಂಗ ಕೊಡೋದು ಸಾಲಿ ಎಷ್ಟು ಹಚ್ಚಿದೆ ಅಂದ್ರೆ ಸಾಲಿ ಏನ ಚಂಪ ಸರ್ 6x8 ಹಚ್ಚಿ ಅಂತ ಹೇಳಿ ಅವ್ರು ಕ್ಯಾಲ್ಕುಲೇಟರ್ ಮೊಬೈಲ್ದಾಗ ಹೊಡೋದಕ್ಕೆ ನನಗೇನು ಹೇಳಿದ್ರು ರೆಡಿ 6x8ದಾಗ ಕೂಡಲ್ಲಿ ಹುಚ್ಚಿದ್ಯಾನು ಸುಳ್ಳಾಡ್ತೀಯ. ನಾನು ಸರ್ ಸುಳ್ಳಾಡಲ್ರಿ, ನನಗೇನು ನೀವು ಇದು ಮಾಡಕತ್ತಿ ಸುಳ್ಳಾಡಲ್ಲ ಹೆಂಗ ಸ್ವಂತ ಅವ್ರು ಗಿಡನೇ ಎಣಿಸಿದ್ರು. ಅದು ಆಡ್ ಕೂತಿತ್ರಿ ಏ ಚಾಂದ ಆಳ್ತಿ ನೋಡಿದ್ರು, ಆಳ್ತಿನೂ ಇಟ್ಟಿತ್ರಿ. ಅವರು ಸೋಜಿಕಾದ್ರೆ ನಮ್ಮ ಸಂಬಂಧಪಟ್ಟಿಲ್ಲ ಸರ್ ಹೇಳಿದ್ರು ಜಿಗ್ಜೆ ಅಂದ್ರೆ ನಡಬರ್ಕ ಒಂದು ಸಾಲ ಬರ್ತದ್ರಿ, ಇದು ಹಿಂಗ 8x6 ಅಂದ್ರೆ ನಡಬರ್ಕ ಒಂದು ಗಿಡ ಬರ್ತದ ಕ್ರಾಸ್ನಾಗ ಬರ್ತದ, ಹಿಂಗಾಗಿ ಲೆಕ್ಕ ಹತ್ತಲ್ಲ ಅಂದ್ರು. ಅದು ಒಪ್ಕೊಂಡು ಅವರೆಲ್ಲ ಇದು ಮಾಡಿದ್ರು, ಜೀವಾಮೃತ ಮಾಡೋದು ಹ್ಯಾಂಗ ಮಾಡ್ತೀರಿ, ಅದಕ್ಕೆ ಏನೇನು ಹಾಕ್ತೀರಿ, ಸಗಣಿ ಏಟ್ ಹಾತ್ರಿ, ಮೂತ್ರ ಏಟ್ ಹಾತ್ರಿ, ಎಲ್ಲ ಕೇಳಿದ್ರು. ನಾವು ಹೇಳಿದೆವು ಒಂದು ಬ್ಯಾರಲ್ಕ 20 ಕೆಜಿ ಸಗಣಿ, 20 ಲೀಟರ್ ಮೂತ್ರ, 2 ಕೆಜಿ ಕಳ್ಳಿ ಇಟ್ಟ, 2 ಕಿಲೋ ಬೆಲ್ಲ, ಒಂದು 2 ಬಕ್ಸಿ ಅದೇ ಹೊಲ್ದಾನ ಮಣ್ಣು ಹಾಕಿ ಹರಿ ನೀರಿನಾಗ ಬಿಡಂಥದ್ದು ಇದು ಮಾಡ್ತೇವೆ. ಇನ್ನು ಸ್ಪ್ರೇ ಮಾಡಬೇಕು ಡ್ರಿಪ್ನಾಗ ಮುಡಬೇಕಾದ್ರೆ 180 ಲೀಟರ್ ನೀರಿನಾಗ 20 ಲೀಟರ್ ಗೋಮೂತ್ರ ಹಾಕ್ತೇವೆ, ಒಂದು 20 ಕೆಜಿ ಸಗಣಿ ದೋತ್ರ ಹರಿಬೇಕು, ಒಳಗೆ ಲ್ಯೂಸ್ ಕಟ್ ಇಳಿಬಿಡ್ತೇವೆ, ಕಳ್ಳಿ ಇಟ್ಟನು ಕಟ್ ಇಳಿಬಿಡ್ತೇವೆ, ಬೆಲ್ಲ ಡೈರೆಕ್ಟ್ ಹಾಕ್ತೇವೆ. ಅದು ಮುಂಜಾಳೆ ಚಂಜಾಳೆ ಕಿವುಚಿ ಕಿವುಚಿ ಅದಕ್ಕೆಲ್ಲ ಸಣ್ಣ ಹದ ಮಾಡಿ ಒಂದು 10 ದಿನ ಆದ ನಂತರ ಅದು ಕಿವುಚಿ ಒಟ್ಟು ಹಿಂಡಿ ತೆಗೆದು ಅದು ಮತ್ತೊಂದ್ರದಾಗ ಸೋಸಿ ಸ್ಪ್ರೇರೆ ಮಾಡ್ತಿದ್ದೆ, ಒಂದಾದ್ರಾಗ ಅರ್ಧ ನೀರು ಅದು ಹಾಕಿ, ಇಲ್ಲಾಂದ್ರೆ ನಾ ಡ್ರಿಪ್ಪಿನ ಮುಖಾಂತರನು ಬೆಳಿಗ್ಗೆ ಕೊಡ್ತೀನಿ ಸರ್ ಹಿಂಗೆ ಮಾಡ್ತೀನಿ ಜೀವಾಮೃತ. ಇನ್ನು ಎರೆಹುಳ ಗೊಬ್ಬರ ತೊಟ್ಟಿ ಏನದ ನಂಬಲ್ಲಿ ಇರ್ತದ, ನಾವು ಜರ ಬಾಳಿ ಗಿಡದ ಬಡ್ಡಿಗೆ ಅದು ಒಂದು 2 ಕಿಲೋ ಒಂದೊಂದು ಗಿಡಕ್ಕೆ 3 ಕಿಲೋನ ಹಾಕೀನಿ, 10,000 ಲೀಟರ್ ನನ್ನ ಬಲ್ಲಿ ಮೂತ್ರಿದ್ದವ್ರಿ. ಆ ಟೈಮ್ನಾಗ ನಾವು ಡೈರೆಕ್ಟ್ ಹೊಲಕ್ಕೆ ಸಿಂಚಿರ್ಲೆ ಜೋಗಿಸೀನಿ, ಹಿಂಗಾಗಿ ಬಾಳಿ ಗಿಡ ಭಾರಿ ಬಂದು 60 ಕಿಲೋ ತನಕ ಬಂದವ್ರಿ, 50 ಹಿಡ್ಕೊಂಡು 60 ಕೆಜಿ ರೀ, 700 ರೂಪಾಯಿಗೆ ಒಂದು ಗಿಡ ಮರೀನ್ರಿ. ಅದು 1 ಎಕರೆದಾಗ 7 ಲಕ್ಷ ತನಕ ಲಾಭ ತಗೊಂಡಿದ್ದೇವೆ ನಾವು ಆ ಟೈಮ್ನಾಗ. ಅದು ಹಂಗಾಯ್ತು ಮುಂದಿದ ಆರ್ಗ್ಯಾನಿಕ್ ಅಂದಾಗ ಹಿಂಗೆ ನಮಗೂ ಆಯ್ತು, ಇದು ಹಿಂಗೆ ಮಾಡಕತ್ತಾಗ ಹೆಚ್ಚಿಗೆ ಬೆಳಿಲಿಕ್ಕೆ ನಾವೇ ಫರ್ಟಿಲೈಸರ್ ಹಾಕ್ಬೇಕು, ಬೇರೆ ತೊಳಿ ತಂದು ಖರ್ಚು ಮಾಡ್ಕೊಳಕಿತ ನಮ್ಮಲ್ಲ ನಾವೇ ಹಾಕೋದಲ್ಲ ಅಂತೇಳಿ ಅವಾಗ 1-5 ಎಕರೆನೆ ಮಾಡ್ತಿದ್ರಿ. ತಿರುಗಿ ನಮ್ದು 30 ಎಕರೆನೂ ಪೂರ ಈಗ ನಾವು ಆರ್ಗ್ಯಾನಿಕ್ ಹೋಗಿದ್ದೀವಿ, ಯಾಕಂದ್ರೆ ಮನೆಗೆ ಅದು ಸಾಕಾಗಟ್ಟು ಹಾಕ್ತಿದ್ದಾರೆ. ಅದು ಹೈಕೋತ ಹಿಂಗೆ ಈಗ 2018-19 ಮಳೆಗಾಲ ಕಮ್ಮಿ ಆಯ್ತು, ದುನಿಯಾದಿ ಬೋರ್ ಹಾಕಿದವ್ರು ನೀರು ಕಡಿಮೆ ಆದ್ರೆ ಬಿ ನಾವು ಬಿಡ್ಲಿಲ್ರದು ಹಂಗೆ ಮುಂದುವರ್ಸ್ಕೊಂಡು ಬಂದಿದ್ದೇವ್ರಿ. 2020 ಲಾಕ್ಡೌನ್ ಶುರು ಮಾಡಿದ್ರಿ, ಲಾಕ್ಡೌನಾಗ ಆರ್ಗ್ಯಾನಿಕ್ ಮಾಡಬೇಕು. ಒಳಗವು ಎನ್ ಜಿ ಒದವರು, ಧರ್ಮಸ್ಥಳ ಸಂಘದವರು, ಬಹಳಷ್ಟು ಮಂದಿ ಕರ್ಕೊಂಬಂದು ಹೊಲಕ್ಕೆ ಟ್ರೈನಿಂಗ್ ಕೊಡೋದು. ದೇಶಿ ಪ್ರೋಗ್ರಾಮ್ದವ್ರು ಹೊಲಕ್ಕೆ ಬಂದು ಎಲ್ಲ ಇದು ಮಾಡೋದು. ಇದೆಲ್ಲ ಸಾವಯವ ಗೊಬ್ಬರ, ಎರೆಹುಳ ಗೊಬ್ಬರ ಮಾಡ್ತಾರೆ. ಇದ್ರ ಹುಳ ಹೆಂಗಾಗ್ತದ, ಇದು ಎರೆಜೋಲ ಹೆಂಗೆ ತೆಗಿತೀರಿ? ನಮ್ಮ ಹೊಲಕ್ಕೆ ಟ್ರೈನಿಂಗ್ ಸದ್ಯ 2023 3,400 ಜನ ನಮ್ಮ ಹೊಲಕ್ಕೆ ವಿಸಿಟ್ ಮಾಡ್ಯಾರಿ. ಧರ್ಮಸ್ಥಳ ಸಂಘದವ್ರದ್ದು, ಡಿ ಎ ಟಿ ಸಿದವ್ರು, ಮತ್ತೆ ಇದರವ್ರು ಏನದ ಎಲ್ಲ ಬಂದು ನಮ್ಮ ಹೊಲಕ್ಕೆ ಅಷ್ಟು ಏನದ ಇವತ್ತು ರೈತರು ಭೇಟಿ ಕೊಟ್ಟು ಅಷ್ಟ್ರದಾಗ ಏನದ ಯಾರು ಮಾಡ್ತೀನಿ ಅಂತ. ಈಗ ಯಾರು ಬಂದಾರ, ಹೆಣ್ಮಕ್ಳು ಬಂದ್ರು ಬಿ ನೀವು ಮಾಡ್ತೀನಿ ಅಂದ್ರೆ ನಿಮ್ಗೆ 2 ಕಿಲೋ ಹುಳ ಪ್ರೀದಾಗ ನಾನು ಕಡೆ ಕೊಡ್ತೀನಿ, ನೀವು ಹೋಗಿ ಮಾಡ್ಕೋರಿ. ಆಸಕ್ತಿ ಉಳ್ಳವ್ರಿಗೆ ಹಿಂಗೆ ಮಾಡೀನಿ. ಈಗ 2020 ನನಗ ಡಬಲ್ ಆಗ್ಯದ್ರಿ ಲಾಭ. ಮನ್ಯಾಗ ಒಂದ್ 50 ಆಕಳಗಳವ ರೀ, 50 ಆಕಳಗಳು ಈಗ ಕೂಡ ಒಂದ್ 20 ಕೊಟ್ರಿ 20 ಲೀಟರ್ ಹಾಲು ಬರಲ್ರಿ. ನಮ್ ದೇಶಿ ಆಕಳಗಳು ಅವ ಹಾಲಿಂದ ಲಾಭ ಇಲ್ರಿ, ಅದ್ರ ಡಬಲ್ ಲಾಭ ನಮಗಿದು ಸಗಣಿ ಒಳಗ ಮೂತ್ರದೊಳಗದ. ನನಗ್ ಬಹಳ ಮಂದಿ ಕೇಳ್ತಾರ, ಏ ಅವ್ಯದ ಕಟ್ಟಿದೆ ಅವ್ ಕುರಿಕಿತ ಸಣ್ಣವ ನೀನ್ ಆಕಳ ತೆಗಿ ಆ ಕಡೆ ಏನ್ ಕಟ್ಟಿದೆ ಅಂತ. ನಾವು ಏಟಿ ಇರ್ಲಿ ಅದ್ರ ಮಹತ್ವನೇ ಬಾದ್ ಹೊಡೆದದ. 76ನೇ ಇಸಿ ಬಿಡುದು ಇಲ್ಲಿ ತನ ನಮ್ಮ ಮನೆಯೊಳಗ ಕಂಟಿನ್ಯೂ 50 ವರ್ಷಿಗೆ 10-15 ಮಾರ್ತೀನಿ. 10-15 ಇದಾಗ ಹೆಚ್ಚಿಗೆ ಆದಾಗ ದನ ಕೈಲಿ ಕಾಸ್ತು ವ್ಯವಸ್ಥೆ ಅದ, 50 ಇಡ್ತೀನಿ ಉಳ್ಕಿ ಹೆಚ್ಚಿನ ಮಾರ್ತೀನಿ. 50 ಇರ್ತಾವ್ರಿ. ಎಷ್ಟು ಮಂದಿ ನಮ್ಮ ಹೊಲಕ್ಕೆ ಬಂದಾರ ಟ್ರೈನಿಂಗ್ ತೊಗೊಳಕ, ಏನ್ ಆಕಳಗೋಡ್ರಿ ಸಣ್ಣ ಸಣ್ಣ ಆಕಳದ ಮಹತ್ವ ಅಲ್ಲ, ಆಕಳದ ತಿಳ್ಕೊಂಡು ಇಂದ್ರೆ ನಾ ಟ್ರೈನಿಂಗ್ ಹೇಳದ್ ಮಾಡಕ್ ನೀವು ಯಾಕೆ ಕಟ್ಟಿರ್ತ ನನಗ ಕ್ವಶನ್ ಮಾಡಿರ್ತ ಹೇಳದ್ರ. ನನ್ನ ಆಕಳದ 20,000 ರೂಪಾಯಿ ಅದ ರೇಟ್ ನಿಮ್ ಲೆಕ್ಕಕ್ಕ. 200 ದಿನಕ್ಕೆ ಮುಂಜಾಳೆ 1 ಲೀಟರ್, ಸಂಜೆಗೆ 1 ಲೀಟರ್, 2 ಲೀಟರ್ ಹಾಲು ಕೊಡ್ತದ. 2 ಲೀಟರ್ ಹಾಲು ಕೊಟ್ಟರೆ ಇವತ್ತ ಎಷ್ಟು ಆತ್ರಿ? 200 ದಿನಕ್ಕೆ 400 ಲೀಟರ್ ಹಾಲು, 400 ಲೀಟರ್ಕ್ಕೆ 40 ರೂಪಾಯಿ ಹಿಡಿದ್ರೆ ಏನ್ ರೇಟ್ ಆಗ್ತದ್ರಿ? ಒಂದು 15,000-16,000 ರೂಪಾಯಿ ಅದೇ ಅಷ್ಟಾಗ್ತದೆ. 15,000-16,000 ರೂಪಾಯಿ ಈಗ ಹಾಲಿಂದ ಆದ್ರೆ ಅದ್ರ ಉಳುಕಿದ ಲಾಭ ಎಷ್ಟದ ನಾ ಹೇಳ್ತೀನಿ ರೀ. ಒಂದು ಆಕಳು ಒಂದು ದಿನಕ್ಕೆ ಮಿನಿಮಮ್ 10-12 ಕೆಜಿ ಸಗಣಿ ಕೊಡ್ತದೆ. 6-7 ಲೀಟರ್ ಮೂತ್ರ ಇಡ್ತದೆ ನಮ್ಮ ದೇಶಿ ಆಕಳು. ಒಂದು ವರ್ಷನ್ಯಾಗ 365 ದಿನ ಸಗಣಿ ಇಡ್ತದೆ, 365 ದಿನ ಮೂತ್ರ ಇಡ್ತದೆ, ಹಾಲು ಕೊಡೋದು 200 ದಿನಾನೇ ರೀ. ಆದ್ರೆ ಆಕಳದ 20,000 ರೇಟ್ನಾಗ ನಮ್ದು ಒಂದು ಆಕಳ ಮಿನಿಮಮ್ 2 ಟನ್ ಗೊಬ್ಬರ ಕೊಟ್ರೆ ಒಂದು ವರ್ಷನ್ಯಾಗ 12,000 ರೂಪಾಯಿಗೆ 1 ಟನ್ ಗೊಬ್ಬರ ಮಾಡ್ತೇನೆ ರೀ. ಇವತ್ತು 2 ಟನ್ ಗೊಬ್ಬರಕ್ಕೆ 24,000 ರೂಪಾಯಿ ಬರೇ ಗೊಬ್ಬರದಾಯ್ತು. ಕನಿಷ್ಠ 1,000 ಲೀಟರ್ ಗೋಮೂತ್ರ ನಾನು ಹೊಲಕ್ ಬಿಡ್ತೀನಿ ರೀ. ಇನ್ ಯಾರು ಆರ್ಗ್ಯಾನಿಕ್ ಮಾಡ್ತೀನಿ ಅದು ಬಂದವ್ರಿಗೆ ಫ್ರೀದಾಗ ಕೊಟ್ಟೀನಿ ರೀ. ಒಂದೊಂದು ಬ್ಯಾರಲ್, 2 ಬ್ಯಾರಲ್, 3 ಬ್ಯಾರಲ್ ತನ ನಾ ಫ್ರೀದಾಗ ಕೊಟ್ಟೀನಿ ರೀ. ಯಾವಾದ್ರೂ ಒಂದು ರುದ್ರಾಭಿಷೇಕ ಮಾಡಕ್ಕಾದ್ರೆ ಗೋಮೂತ್ರ ಬೇಕಂತಾರೆ, ಯಾವಾದ್ರೂ ಒಂದು ಮಾಡಕ್ ಗೋಮೂತ್ರ ಹೇಳಿದ್ರೆ ಅಲ್ಲಿ ಹೋಗಿ ಖರೀದಿ ತರ್ತಾರೆ. ಮನ್ಯಾಗ ಆಕಳ ಕಟ್ಟಲ್ರಿ ಯಾರು, ಅದ್ರ ದುನಿಯಾದೇ ಲಾಭ ಅದ. ಈಗ ಬಂದವ್ರಿಗೆಲ್ಲ ನೀವು ಇದನ್ನೆಲ್ಲ ಪಾಠ ಹೇಳಿರಿ, ಹೇಳೀನಿ ರೀ ಸರ್ ಎಲ್ಲರಿಗೆ. ಇದು ಹೇಳಿ ಮತ್ತೊಂದು ಇದು ಮಾಡೀನಿ. ಈಗ ಆಕಳ ಮೂತ್ರಕ್ಕೆ ಬಹಳ ಮಹತ್ವ ಅದ. ಇವತ್ತು ಒಂದು ಹುಟ್ಟಿದ ಕುಸಿಗೆ ಕಾಮಣಿ ಆಗಿದೆ ತಳಿ, ಇವತ್ತು ಗ್ಲಾಸ್ನಾಗ ಇಡ್ತಾರ, ಅದಕ್ಕೆ ಲೈಟ್ ಹಾಕ್ತಾರ, ಅದು ಯಾವ್ದು ಬೇಕಾಗಲ್ರಿ. ಹಳ್ಳ್ಯಾಗ ಹೆಣ್ಮಕ್ಳು ಹುಟ್ಟದ ಮಳೆ ಕುಸಿಗೆ ಹಿಂಗೆ ಆಗ್ಯದ ಅಂದ್ರೆ ಪ್ರತಿ ಸಂಡೆ 3 ಸಂಡೆ ದಿನ ಆಕಳ ಮೂತ್ರ ಹೊಯ್ಯಾವತ್ತಿನ ಕುಸಿಗೆ ಬುಡ್ಕೊಂಡು ಇಳಿದ್ರೆ ಜಲಮಾಂತರನು ಅದಕ್ಕೆ ಆ ರೋಗ ಬರಲ್ರಿ. ಇದು ಹಿಂಗೆ ಮಾಡಿ ನೋಡಿರಿ. ನಾ ಸ್ವಂತ ನಾನು ತಮ್ಮನ ಮಕ್ಕಳಿಗೆ ಇವತ್ತಿಂದನ ಮಾಡಿಸ್ತೀನಿ. ನನಗೆ ಯಾರು ಬೀಗರು ನ್ಯಾಂಟ್ರು ಯಾರು ಆಸ್ಪಾಸ್ ಇದ್ದವ್ರಿಗೆ ಎಲ್ಲ ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಏನಿದ್ರು ತೊಂಬರಿ, ನಾ ಇಲ್ಲಿ ಏನಾರ ನಮ್ಮ ಮನೆಯಾಗ ಆಕಳಗಳಿಗೆ ಆತ ಯಾರು ಕೊಡ್ತೀನಿ. ನಾ ಸ್ವಂತ ಯಾರಿಸಿ ನಾನೇ ಹಿಡಿದು ಕೊಡ್ತೀನಿ. ನಸಕನಾಗ 5 ಗಂಟೆಗೆ ಅದ್ರ ಕೈದಾಗ ಹಿಡಿದಿಲ್ರಿ, ಮೂತ್ರನೇ ಕೂಸಿನ ತಲೆ ಮೇಲೆ ಬಿದ್ದು ತಾನೇ ಇದಾಗಿ ಹೋಗ್ಬೇಕು. ಅದು ಒಂದು ಎಳೆಯಕ ನಿಮಗ ಇದು ಪರ್ಫೆಕ್ಟ್ ಅದೆಲ್ಲ ನೀವು ಸಾಕ್ಷಿ ನೋಡಪ್ಲೇ ಇದ್ರ ಭಗವಣಿ ಇಡ್ರಿ, ಭಗವಣಿದ ಕೂಸಿ ಕುಡಿಸ್ರಿ, ಮ್ಯಾಲ ಗ್ವಾತ ಎರಿಯದು. ಆ ಗ್ವಾತ ಒಯ್ದು ಒಂದು ಗಿಡದ ಮೇಲೆ ಹಾಕ್ರಿ, ಆ ಗಿಡ ಸುಡ್ತದ, ಸುಡಲ್ಲ ಅಟ್ಟೆ ಪರೀಕ್ಷೆ ಮಾಡಿರ್ತೇಳಿ. ಇಷ್ಟೆಲ್ಲ ಮಾಡಿ ನಾ ಅವ್ರಿಗೆ ಹೇಳಿ, ಆಕಳು ಗೋಮೂತ್ರದಾಗ ಅಷ್ಟು ಶಕ್ತಿ ಅದ. ಮತ್ತೆ ಅಂಥದ್ದು ನಾ ಇವತ್ತ ಒಂದು ತೊಟ್ಟಿ ಎರಡದಾಗ 2 ಟನ್ ತೆಗೆದ್ರೆ 24,000 ಐತ್ರಿ. ನನ್ನ ಆಕಳ ಕಿಮ್ಮತ್ತ 20,000, 22,000 ರೂಪಾಯಿ ಅದು ಗೊಬ್ಬರದ ಆಗ್ತದ್ರಿ. ಗೊಬ್ಬರ ನಾನು ಹೊಲಕಾತೀನಿ, ಇಲ್ಲಿ ಬೇರೆ ಮಾಡಿದ್ರೆ ಅಷ್ಟು ರೊಕ್ಕ ಆಗ್ತದ್ರಿ. ಒಂದು ವರ್ಷನಾಗ ಒಂದು ತೊಟ್ಟಿ ಒಳಗೆ ನಾವು ಸರಿಯಾಗಿ ಅದಕ್ಕೆ ಮೇಂಟೈನ್ ಮಾಡ್ಕೊಂಡು ಹೋದ್ರೆ 1 ಕ್ವಿಂಟಲ್ ಹುಳ ಬರ್ತದ್ರಿ. 1 ಕ್ವಿಂಟಲ್ ಹುಳ, 1 ಕ್ವಿಂಟಲ್ ಹುಳ ಬರ್ತದ್ರಿ. ಅದಕ್ಕೆ ನೀರಿಂದ ವ್ಯವಸ್ಥೆ ಇರಬೇಕು, ಅದಕ್ಕೆ ಹಸಿ ಅಂಡಿ ಸಗಣಿ ಮಾಡಿ ಹಾಕಿದ್ರೆ 1 ಕ್ವಿಂಟಲ್ ಹುಳ ಬರ್ತದ್ರಿ. ನಾವು 1 ಕ್ವಿಂಟಲ್ ಹುಳದ ರೇಟ್ ಇವತ್ತ 50,000 ರೂಪಾಯಿಗೆ 1 ಕ್ವಿಂಟಲ್ ರೀ. 50,000 ರೂಪಾಯಿಗೆ 1 ಕ್ವಿಂಟಲ್ ಹುಳ ಮಾರ್ತದೆ. ನೀವು ಮಾರಾಟ ಮಾಡ್ತಾ ಇದ್ದೀರಿ? ನಾವು ಮಾರಾಟ ಮಾಡ್ತೀನಿ ಸರ್. 50,000 ರೂಪಾಯಿ ನಾನು ಹಾಕಳ್ರಿ, 20,000ದು ಆಕಳು ಸಗಣಿ, 24,000ದು ಆಕಳದು. ಅದು ಸಗಣಿ ನಮ್ಮಲ್ಲಿ ಕಾಯ್ಕೊಂಡ್ರಿ, ಅದ್ರದ್ದು ನಿವಾಳ ಲಾಭ ಆದ್ರೆ ಬೆಳೆದಂಥದ್ದು ಇವತ್ತು ಹುಳದು 50,000 ರೂಪಾಯಿ. 2 ವರ್ಷನ್ಯಾಗ ಲಾಕ್ಡೌನ್ ಬಿದ್ರೆ ಕಲ್ಲಂಗಡಿ ಹತ್ತಿರ 9,00,000 ರೂಪಾಯಿ ಎದುರಾಗಿದ್ರೆ ನನಗೆ ಬಾಳಿ ರೇಟ್ ಬರಲಿಲ್ಲ, ಡೌನ್ ಆಗ್ಯದ್ರಿ. ನಂದು ಇವತ್ತು 20-30 ಎಕರೆ ಹೊಲ ಇದ್ದು 2 ವರ್ಷನ್ಯಾಗ ಇವತ್ತು ಏನೂ ಒಂದು 1,000 ರೂಪಾಯಿ ಲಾಭ ಬರಲಿಲ್ಲ. 2 ವರ್ಷದಿನ ಲಾಕ್ಡೌನ್ಯಾಗ 20 ಕ್ವಿಂಟಲ್ ಹುಳ ಮಾರಿನ್ರಿ ಸರ್. 20 ಕ್ವಿಂಟಲ್ ನಾ ಕುತ್ತಲೆ ಹೊಲಕ್ಕೆ ಬಂದೇ ಒಯ್ದಾರ. 30 ಎಕರೆ ಹೊಲಕ್ಕೆ ಏನು ಲಾಗೋಡಿ ಅದ, ನನ್ನ ಖರ್ಚು ಆಳಿಂದ ಎಲ್ಲ ನಾನು ಎರೆಹುಳ ತೊಟ್ಟಿನೇ ಚಕೊಂಡು ಹೋಗಿದ್ರೆ ಈ ಭೂಮಿಕಿತ ಹೆಚ್ಚಿಗೆ ನನಗೆ ಎರೆಹುಳನೇ ನನಗೆ ಕೈ ಹಿಡ್ದಾದ್ರಿ. ಅತಿ ಮಳೆಗಾಲ ಆದ್ರೆ ಬಿ ಅದು ಅಟ್ಟೆ ಬೆಳೆಯೋದು, ಮಳೆಗಾಲ ಕಮ್ ಆದ್ರೆ ಬಿ ಅಟ್ಟೆ ಬೆಳೆಯೋದು. ಇದ್ರಾಗ ಲಾಭನೂ ಇಲ್ಲ ಲಕ್ಷನ್ ಇಲ್ಲ, ಅದು ಯಾವಾಗ್ಲೂ ಕಂಟಿನ್ಯೂ ಆಟ ಬೆಳೆಯಾಟ್ ಬೆಳೆನೇ ಬೆಳೀತದ. ಅದ್ರದಿಂದ ನನಗೆ ಬಹಳಷ್ಟು ಲಾಭ ಅದ. ಇವತ್ತ ನಾನು 30 ಎಕರೆ ಆರ್ಗ್ಯಾನಿಕ್ ಮಾಡಿದಾರಿ, ಎರೆಹುಳ ಗೊಬ್ಬರ ಟ್ರ್ಯಾಕ್ಟರ್ ಬುಕ್ಕಕ್ಕೆ ಸಾಲ ಕಟ್ಟಿ ನಾ ಕಬ್ಬಿನೊಳಗೆ ಸಾಲಿಗೆ ಹಾತೀನಿ, ಇನ್ನು ತೊಗರಿಗೆ ಬಿದ್ರೆ ಹಿಂದೆ ಬುಕ್ಕ ಕಟ್ಟಿ ಹಾತೀನಿ ಎಕರೆಕ್ಕೆ 8 ಚೀಲ. ಇವತ್ತು ಸಾಮಾನ್ಯ ಮಳಿ ಸರಾಸರಿ ಆದ್ರೆ ಎಕರೆಕ್ಕೆ 10 ಚೀಲ ತೊಗರಿಯನ್ನು ತೆಗೆದೇನ್ರಿ ನಾ. ಮತ್ತು ಜ್ವಾಳನೂ ಬೆಳಿತೇವ್ರಿ, 10-15 ಚೀಲ ಜ್ವಾಳ ಬೆಳಿತೇವೆ. ಮತ್ತು ಈಗ ಕಬ್ಬ ಹೋದಷ್ಟು ಮಳಿ ಅತಿ ಆಯಿತು, ಅಚ್ಚಿ ವರ್ಷ 2022 70 ಟನ್ನು ಕಬ್ಬು ತೆಗೆದೇನ್ರಿ ನಾ 3 ಎಕರೆದಾಗ. ಇದೇ KPR ಫ್ಯಾಕ್ಟ್ರಿ ಹಾಕಿನಿ, 217 ಟನ್ ಫ್ಯಾಕ್ಟ್ರಿ ಹಾಕಿನಿ, ಮತ್ತು ನಮ್ಗೆ 8 ಎಕರೆ ಹೊಲಕ್ಕೆ ಹಚ್ಚಗೊಳಕ್ಕೆ ಬೀಜ ಇಟ್ಕೊಂಡು ಇಷ್ಟು ಕಬ್ಬು ನನಗೆ ಅಲ್ಲಿ ಬೆಳೆದದ್ರಿ. ಈಗ ನಾನು ಆರ್ಗ್ಯಾನಿಕದಾಗ ಬಂದಾಗ ಇಷ್ಟು ಬೆಳಿಲಿಕ್ಕತ್ತದ್ರಿ. ಅಂದ್ರೆ ಎರೆ ಗೊಬ್ಬರದಿಂದ ಆಮೇಲೆ ಎರೆಹುಳಗಳಿಂದ ನಿಮ್ಮ ಹೊಲ ಎಲ್ಲ ಸಂಪೂರ್ಣವಾಗಿ ಎರೆಹುಳ ಆಗ್ಯದ ಸಾವಯವ. ಮಳೆಗಾಲದಾಗ ಯಾರಾದ್ರೂ ಬಿ ನಮಗ್ ಬಂದು ಹಿಂಗ್ ಹೊಲದಾಗ ಹೆಸರಾಗಿ ಹಿಂಗ್ ಕೈ ಹಾಕಿದ್ರೆ ಕೈ ಹಾಕಿ ಹಿಂಗ್ ಜೊಗ್ಗದಲ್ಲಿ ಒಂದ್ ಹುಳಾನೆ ಬರ್ತದ್ರಿ ಎರೆಹುಳ ಹೊಲದ ತುಂಬಾ. ಮತ್ತೆ ಎರೆಹುಳ ಅದ ಅನ್ನಂತದ್ ಕನ್ಪರೆ ಮಾಡ್ಬೇಕಾದ್ರೆ ಒಣಗದ ಮಳಕ ಹೊಲ ಒಣಗ್ ತಂದ್ರ ಮ್ಯಾಲ ಸಣ್ಣ ಕಾಳ ಕಾಳ ಕಾಳ ಇಕ್ಕಿ ಇಡ್ತದ, ಅದ ಇಕ್ಕಿನೇ ಸಾಕ್ಷಿರಿ ಹೊಲದಾಗ ನೋಡಿದ್ರ ಎರೆ ಹುಳ ಅದಾವ ಅಂತ ಹೇಳಿ ಎರೆ ಹುಳ ಅವತ್ತ ಸುತ್ತಿಗೆ ನಾನು ಆಸ್ ಪಾಸ್ ನಾನು ಹೊಲ ಅಲ್ದೇನೆ ಮಗ್ಗಲ ನಮ್ಮ ಬಾಬಾನ ಮಕ್ಕಳು ಕಾಕನ ಮಕ್ಕಳು ಎಲ್ಲ ಹೊಲ ಅವ್ರ ಹೊಲದಾಗೆಲ್ಲ ಎರೆಹುಳಗೆ ಅವು ಮಳೆಗಾಲದಾಗ ಎಲ್ಲ ಕಡೆ ಸ್ಪ್ರೆಡ್ ಆತಾವ್ ಅಂದ್ರೆ ಒಬ್ರು ಮಾಡಂತೀರಿ ಹಿಂಗೆ ಪೂರ 100 ಮಂದಿ ಮಾಡಿ ಇಡೀ ಊರು ಸೀಮಿನೇ ಎಲ್ಲ ನಾವು ಸಾವಯವದಾಗ ಆರ್ಗ್ಯಾನಿಕ್ ಅವು ಎರೆಹುಳ ಸ್ಪ್ರೆಡ್ ಆತಾವ್ ನಾನು ಅನಿಸಿಕೆ ಅದ್ರ ಸರ್. ಇದು ಮಾಡಂತ್ರ ಬಹಳ ಒಳ್ಳೇದು, ಲಾಭ ಬಹಳ ಅದ. ಬರೀ ನಾವು ಹೈನಕ್ಕೆ ನೋಡಿ ಲಾಭ ಮಾಡವ್ ಲಾಭ ಆಗಲ್ಲ, ಹೈನದು ಎರಡು ಪಟ್ಟು ಲಾಭ ನಮಗ ಸಗಣಿ ಒಳಗ ಮೂತ್ರದೊಳಗ ಅದ. ಇಷ್ಟು ಮಾಡ್ಕೊಂಡು ಹೋದ್ರೆ ನಮಗೆ ಬಹಳಷ್ಟು ಲಾಭ ರೀ. ಒಕ್ಕಲಿಗೆ ಒಂದು ಆಕಳ ಮನೆ ಮುಂದೆ ಇದ್ರೆ ಭೂಮಿಗೆ ನಮ್ಮದು ಒಂದು 5 ಎಕರೆನು ಫಲವತ್ತಿ ಆಗ್ತದ, 5 ಎಕರೆ ಸಾವಯವ ಆಗ್ತದ್ರಿ. ಒಂದು ಆಕಳದಿಂದ 2 ಟನ್ ಗೊಬ್ಬರ ಹೊಂಟ್ರೆ 20 ಬ್ಯಾಗಾದ್ರೆ ಎಕರೆಗೆ 5 ಬ್ಯಾಗಾಕ್ರೆ 4 ಎಕರೆ ಇವತ್ತು ನಾವು ಆರ್ಗ್ಯಾನಿಕ್ ಮಾಡೋ ಗೊಬ್ಬರ ಸಿಗ್ತದೆ. ಮತ್ತು ಅದೇ ಒಂದು 2 ಟನ್ ಗೊಬ್ಬರದ ಒಳಗೆ 1 ಕ್ವಿಂಟಲ್ ಹುಳ ನೀವು ಮಾರಿದ್ರೆ ಬೇಡ ನಿಮಗೆ ಆಗಿಲ್ಲಪ್ಪ ನಿಮಗೆ ನಾಲೇಜ್ ಇಲ್ಲ 50 ಕಿಲೋ ನೀವು ಹುಳ ನೀವು ಬೆಳೆದ್ರೆ 25,000 ರೂಪಾಯಿ ನಿಮಗೆ ಬರ್ತದೆ. ನಿಮ್ ಎಲ್ಲ ಮೇಂಟೆನೆನ್ಸ್ ಹೋಗ್ತದ್ರಿ, ಹೊಲದ ಸದಿ ತೆಗಿತದ, ಲಾಗೋಡಿ ಹೋಗ್ತದ, ಏನೆಲ್ಲ ಲಾಗೋಡಿ ಅದು ಹುಳನೇ ನೋಡ್ಕೊಂಡತದ. ಆಕಳ ಇರ್ತದ ನಿಮ್ ಮನೆಗೆ, ಕರ ನಿಮಗಿರ್ತದ, ಹಾಲ್ ನಿಮಗಿರ್ತದ, ಸಗಣಿ ನಿಮಗಿರ್ತದ, ಅದು ಸಗಣಿ ಒಳಗೆ ಮೈದು ಬೆಳೆದಿ ಹುಳನೇ ನಿಮಗ್ ಕೈ ಹಿಡಿತದ. ಬರೋಬ್ರಿ ಇಷ್ಟೆಲ್ಲ ಮಾಡ್ತದ 400 ರೈತರಿಗೆ. ಇದೇ ಹೇಳಿನ್ರಿ ನಾ, ನಮ್ಮ ಆರೋಗ್ಯ ಒಳ್ಳೇದಿರ್ತದ, ನಮ್ಮ ಭೂಮಿ ಒಳ್ಳೇದಿರ್ತದ. ನಮ್ಮ ಭೂಮಿ ಒಳ್ಳೇದಿದ್ರೆ ನಾವು ಒಳ್ಳೆಯವರು. ನಮ್ಮ ಭೂಮಿ ಕೆಡ್ತಂದ್ರೆ ನಾವು ಕೆಟ್ಟಂಗೆ. ಮನುಷ್ಯಾಗ ಹ್ಯಾಂಗ ಕ್ಯಾನ್ಸರ್ ಹೊಂಟದ, ಭೂಮಿಗೆ ನಾವು ಸಲ್ಫೇಟ್ ಹಾಕಿ DAP ಹಾಕಿ ಕ್ಯಾನ್ಸರ್ ಅದಪ್ಲಿ ಆಗ್ಯದ. ನಾವು ಭೂಮಿಗೆ ಬದುಕಿಸ್ಬೇಕಾಗ್ಯದ, ಈಗ ಭೂಮಿಗೆ ಬದುಕಿಸಿದ್ರೆ ನಾವು ಉಳಿತೇವೆ. ಅದಕ್ಕೆ ಆ ಭೂಮಿಗೆ ಏನದ ಅದಕ್ಕೆ ಏನು ಬೇಕಾಗದ ಅಂತದ್ ಕೊಡಬೇಕು. ಈಗ ಶುಗರ್ BP ಹಾರ್ಟ್ ಏನೇನೋ ಒಂದೊಂದು ಹೊಂಟವ. ಅವು ಮೊದಲೆಲ್ಲ ನಮ್ಮ ಅಜ್ಜ ಮುತ್ತಿನ ಕಾಲದಾಗ ಇದ್ದಿದ್ದಿಲ್ಲ, ಈ ವಿಷಕಾರಿ ಇದ್ದಿದ್ದಿಲ್ಲ. ಅವಾಗ ಎಣ್ಣೆ ಹೊಡಿತಿದ್ದಿಲ್ಲ, DAP ಹಾಕ್ತಿಲ್ಲ, ಯೂರಿಯಾ ಹಾಕ್ತಿಲ್ಲ. ಅದು ನ್ಯಾಚುರಲಿ ಬೆಳಿತಿರು, ನ್ಯಾಚುರಲ್ ಉಂಡು ಅವ್ರು ಒಂದೊಂದು ಕ್ವಿಂಟಲ್ 20 ಕೆಜಿ ಒಬ್ಬೊಬ್ರಿ ಎತ್ಕೊಂಡ್ಬರ್ತಿರು. ಈಗ ಮುಂದೆ ಎಲ್ಲರೂ ತಿಳ್ಕೊಂಡು ಆರ್ಗ್ಯಾನಿಕ್ ಹೋದ್ರೆ ಮತ್ತೆ ಹಿಂದಿನತೆ ನಾವು ರಿಪೀಟ್ ಹಿಂದಕ್ಕೆ ಹೋದೇವು ಅಂದ್ರೆ ಹಿಂದೆ ನಮ್ಮ ಅಜ್ಜ ಮುತ್ತಿಯದಾರೆ ಯಾರು ಇದ್ರು ಮುಂದೆ ಜಗತ್ತದಾಗ ಅಂಥವ್ರು ಆಗ್ತಾರೆ. ಎಷ್ಟು ನಿಮ್ಮ ಮನೆಗೆ ಹತ್ತದ, 1 ಎಕರೆ 2 ಎಕರೆದಾಗೆ ತೊಗರಿ ಬೆಳ್ಕೋರಿ, ಜ್ವಾಳ ಬೆಳ್ಕೋರಿ, ಗೋಧಿ ಬೆಳ್ಕೋರಿ, ಏನ್ ನಿಮ್ಮ ಮನೆಗೆ ಹತ್ತದ ಅಂತದೇ ಬೆಳೆದು ಅಟ್ಟದಾಗ ಉಂಡ್ರಿ, ನಿಮ್ಗೆ ಸರಿಯಾಗಿ ಅನಿಸಿದ್ರು ಮುಂದೆ ನೀವು ಬೆಳೀರಿ. ಯಾಕಂದ್ರೆ ನಾವು ಮಾಡೋದಲ್ದಿನ ಮತ್ತೊಬ್ಬರಿಗು ನಾವು ವಿಷಕಾರಿ ಉಣಸೋದ ಬೇಡ. ಎಲ್ಲರೂ ನಾವು ಏನದ ಆರ್ಗ್ಯಾನಿಕ್ ಮಾಡಿ ಉಣಬೇಕಂತ ನಮ್ಮದು ಒಂದೇ ಸಲಹೆ. ಒಂದು ದೇಸಿ ಆಕಳ ನಿಮ್ಮ ಮನೆಯಾಗ ಕಟ್ಟಿದ್ರೆ ನಿಮ್ಮ ಮನೆಗೆ ಮಕ್ಕಳಿಗೆ ದೇಸಿ ಆಕಳ ಹಾಲ, ನಿಮ್ಮ ಮನೆ ಒಳಗಿಂದ ಆಕಳ ಹಾಲು ಉಂಡ್ರೆ ನಿಮ್ಮ ಮಕ್ಕಳು ಎಷ್ಟು ಮಿದುಳು ಸೊರೆಯಾಗಿರ್ತದ, ಎಷ್ಟು ಜನ ಹುಷಾರಿ ಇರ್ತದ, ಎಷ್ಟು ಮನುಷ್ಯಾಗ ವಿಟಮಿನ್ ಸಿಗ್ತದ. ಒಂದನೇದು. ಎರಡನೇದು, ನಿಮ್ಮ ಮನೆಯೊಳಗ ಬರೀ ಆಕಳದ ತಿಳಿಬೇಡ್ರಿ, ದೇವ್ರ ಸೃಷ್ಟಿ ಮಾಡೋ ಎಳೆಗ ಭೂಲೋಕಕ್ಕೆಲ್ಲ ಸೃಷ್ಟಿ ಆಗ್ಬೇಕಂದಾಗ ಪರಮಾತ್ಮ ಹೇಳ್ದ ಪ್ರಳಯ ಆಗಿ ಹೋಗ್ತದ. ಈಗ ಯಾರು ಇಲ್ಲಿ ಇರೋದಿಲ್ಲ, ಎಲ್ಲ ಸೃಷ್ಟಿಯಾಗಿ ಭೂಮಿ ಒಳಗೆ ಹೋಗ್ಬೇಕಂದಾಗ ನಾವ್ ಹೆಂಗ್ ಬದುಕದಂದ್ರೆ ಒಂದು ಗೋತಾಯಿ ಮಾತ್ರ ಇರ್ತಾಳೆ ಅಂದ್ರೆ ಒಂದು ಆಕಳ ಶರೀರದೊಳಗೆ 36 ಕೋಟಿ ದೇವತೆಗಳು ವಾಸ ಮಾಡ್ಯಾರ. ಅದ್ರ ಲಕ್ಷ್ಮಿಗೆ ಕೂನ್ ಇದಿಲ್ಲ ಹಿಂದಡೆ ಬಂದ್ಳತ, ಶರೀರ ತುಂಬಾ ಎಲ್ಲ ನನಗ ಸೇರ್ಯಾರ, ಇನ್ನು ಒಂದ್ ಜಾಗ ಖಾಲಿ ಅದ, ನಿನಗೆ ಬೇಕಾದ್ರೆ ಇರು ಇಲ್ಲಾದ್ರೆ ಬಿಡು. ಆಕಳ ಹೇಳ್ತತ ಎಲ್ಲಿ ಅಂದ್ರೆ ನನ್ನ ಮೂತ್ರದೊಳಗ ನನ್ನ ಸಗಣಿ ಒಳಗೆ ಇಲ್ಲಿ ಜಾಗ ಅದ, ಇದ್ರೆ ಅಲ್ಲಿ ನಾ ಅಲ್ಲೇ ಇರ್ತೀನಿ. ಅದ ಯಾಕೆ ಇರ್ತೀನಿ, ಅದ ಗಲೀಜ ನೋಡಿಲ್ಲ ಅವರು, ಅದೇನು ನೋಡಿಲ್ಲ. ಉಳಿಬೇಕನ್ನೋ ಆಸೆಯಕ್ಕಾಗಿ ಆ ಎಳೆಗ ಆಕಳು ಗೋಮೂತ್ರದೊಳಗ ಮತ್ ಸಗಣಿ ಒಳಗ ಲಕ್ಷ್ಮಿ ವಾಸ ಮಾಡ್ಯಾಳ. ಆಕಳು ಶ್ರೇಷ್ಠ ಅನಿಸ್ಕೊಂಡಿದ್ದು ಲಕ್ಷ್ಮಿ ಆದ ಆಕಳ ಶರೀರದೊಳಗೆ ಹಳ ಅಂತೇಳಿ. ಇವತ್ತು ಎಲ್ಲಿ ಜ್ಯೋತಿರ್ಲಿಂಗಕ್ಕೋರಿ ಯಾವ ಲಿಂಗಕ್ಕೋರಿ ಅಭಿಷೇಕ ಮಾಡ್ಬೇಕಾದ್ರೆ ಆಕಳದೇ ಗೋಮೂತ್ರ ಬೇಕು, ಆಕಳದೇ ಹಾಲು ಬೇಕು, ಮತ್ತ ಆಕಳದೇ ತುಪ್ಪ ಬೇಕು, ಮತ್ತ ಎಲ್ಲಾನೇ ಪ್ರಾಣಿಗಳು ಶ್ರೇಷ್ಠ ಇದ್ರೆ ಎಲ್ಲರದು ನಡಿಬೇಕಲ್ರಿ, ನಡೆಯಲ್ಲ ಆಕಳದ ಯಾಕೆ ನಡೀತದ್ರಿ? ಅಂದ್ರೆ ಆಕಳ ಬಲಿ ಅಷ್ಟು ಶ್ರೇಷ್ಠತೆ ಅದ, ಛತ್ತೀಸ್ಗಢ ದೇವತೆಗಳು ವಾಸ ಮಾಡದಂಥದ್ದು ಆಕಳ ಶರೀರ ಅಷ್ಟು ಶ್ರೇಷ್ಠತೆ ಇರ್ತದಂದು ಆಕಳದ ಮೂತ್ರ ಸಗಣಿ ತುಪ್ಪ ಎಲ್ಲಾನು ಒಂದು ದೇವ್ರಿಗೆ ಅಭಿಷೇಕ ಆಗ್ಬೇಕಾದ್ರೆ ಆಕಳದ ಮೂತ್ರದಿಂದ ಆಗ್ತದ, ಅದು ಬಹಳ ಪವಿತ್ರತೆ. ಒಂದು ಆಕಳಿ ಮುಂಜಾಳೆ ಒಂದು ರೊಟ್ಟಿ ಕೊಟ್ಟು ನಮಸ್ಕಾರ ಮಾಡಿದ್ರೆ ಛತ್ತೀಸ್ಗಢ ದೇವತೆಗಳು ತೃಪ್ತಿ ಆಗ್ತಾರೆ, ತೃಪ್ತಿ ಆಗ್ತಾರೆ. ಹೊಸ ಹಾದಿನೇ ತೋರಿಸ್ಬಿಟ್ರಿ ನೀವೆಲ್ಲ ರೈತರಿಗೆಲ್ಲ. ಈಗ ಎರೆಗೊಬ್ಬರ ಅಂತೂ ನೀವು ಮಾಡ್ಕೋತ ಬಂದಿರಿ, ಎರೆಗೊಬ್ಬರ ಅಂತೂ ಅನೇಕರು ಮಾಡ್ತಾ ಇದ್ದಾರೆ ಈಗ. ಆಮೇಲೆ ಆ ಟೈಮ್ನೊಳಗೆ ನೀವು ಎರೆಗೊಬ್ಬರ ಮಾಡಿ ಅದನ್ನೊಂದು ವ್ಯವಸ್ಥಿತವಾಗಿ ಮಾರಾಟ ಮಾಡುವಂತಹದ್ದೊಂದು ಮಾಡಿದ್ರಿ, ಅನೇಕ ರೈತರು ತಗೊಂಡು ಹೋದ್ರು, ಒಳ್ಳೇದಾಯ್ತು ಎರೆಗೊಬ್ಬರದಿಂದ. ಈಗೇನು ತಾವು ಹುಳುಗಳನ್ನ ಮಾರಾಟ ಮಾಡುವಂತದ್ದು ಹೇಳಿದ್ರಿ, ಬಹಳ ಅದ್ಭುತವಾದಂತಹ ಒಂದು ವಿಚಾರ ಹೇಳಿದ್ರಿ. ಯಾಕಪ್ಪ ಅಂತಂದ್ರೆ ರೈತರಾದಂಥವ್ರು ಎಲ್ಲರೂ ನಾನು ಅದನ್ನ ಬೆಳಿಬೇಕು ಇದನ್ನ ಬೆಳಿಬೇಕು, ಯಾರು ಏನು ಹೇಳ್ತಾರ ಅದನ್ನ ವಿಚಾರ ಮಾಡಿ ಅದ್ರ ಮೇಲೆ ಕೃಷಿ ಮಾಡಬೇಕು ಅಂತಂತಾರೆ, ಬೇರೆ ಬೇರೆ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀವು ಸಾವಯವ ಜೊತೆಗೇನೆ ಇದು ಯಾರು ತುಳಿಲಾರದಂತ ಒಂದು ಹಾದಿಯನ್ನ ನೀವು ಮಾಡಿರಿ. ಈ ನಮ್ಮ ಜಿಲ್ಲಾದಾಗ ನಾವು ಮಾಡಿದ್ರಿ ಸರ್ ಮೊದಲ, ಇದ್ರದಿಂದ ಬಹಳ ಲಾಭ ಆಗಿದೆ, ನಾ ಲಾಭನು ತಗೊಂಡೇನ್ರಿ. ಇವತ್ತಿನ ದಿನ ನಾನು ಒಕ್ಕಲ್ತನದಾಗ ನಾ ಒಕ್ಕಲ್ತನದೊಳಗೆ ಏರುಪೇರುಗಳು, ಒಂದು ವರ್ಷ ಅತಿವೃಷ್ಟಿ ಒಂದು ವರ್ಷ ಅನಾವೃಷ್ಟಿ ಆಗ್ಲಿತ್ತದಲ್ರಿ, ಈ ಅತಿವೃಷ್ಟಿ ಅನಾವೃಷ್ಟಿದಾಗ ನಾ ಸಮಾನಾಗಿ ಬಂದಿದ್ದು, ಇದು ನನಗೆ ಎರೆಹುಳನೆ ಕೈ ಹಿಡ್ದದ್ರಿ, ನನಗೆ ಇದು ಎರೆಹುಳ ತೊಟ್ಟಿದ್ದಿಂದ ನಾ ಸಮಾನತೆ ಬಂದಿದೆ. ಅತಿವೃಷ್ಟಿ ಆದಳಗನು ನಾ ಏನು ನೋಡ್ಕೊಂಡು ಹೋಗ್ಲಾರ್ದಪ್ಲೆ ಇತ್ತು ಬೆಳಿ ಮೇಲೆ ಅವಲಂಬನೆ ಇದ್ರ, ಮತ್ತೆ ಈ ಅನಾವೃಷ್ಟಿದಾಗೂ ಹಂಗೆ ಇತ್ತು. ಅಂದ್ರೆ ನನಗ ಅದ ಅತಿವೃಷ್ಟಿನು ನನಗೆ ಹತ್ತಿಲ್ಲ, ಅನಾವೃಷ್ಟಿನು. ಅಂದ್ರೆ ಏನು ಏರುಪೇರುಗಳು ವಾತಾವರಣದ ಬದಲಾವಣೆಯಿಂದ ಏನು ನಮ್ಮ ಕೃಷಿ ಮೇಲೆ ಆಗ್ತಾವ, ಅವು ಏನು ಪರಿಣಾಮಗಳು ನಿಮ್ಮ ಮೇಲೆ ಆಗಂಗಿಲ್ಲ. ಅದು ಒಂದು ಆದ್ರೆ ಇದಕ್ಕೆ ನಾನು ಕೈ ಹಿಡಿತದ್ರಿ ಇದು. ಈಗ ನನಗೆ ಅದು ಬೆಳಿ ಬರಲಿಲ್ಲ ಕೈ ಬಿಟ್ಟದಂದ್ರೆ ಇದು ಬಿಡಲ್ರಿ ಕೈ ಬರೋಬ್ರಿ. ಹಿಂಗಾಗಿ ಬೆಳಿ ಮೇಲೆ ಅವಲಂಬನೆ ಇದ್ರು ನನಗೆ, ಇದನ್ನ ಬೆಳಿ ಚಲೋ ಆದ್ರೂ ಇನ್ನು ಡಬಲ್ ಇನ್ಕಮ್ ರೀ. ಮತ್ತೆ ಇದ್ರ ಮೇಲೆ ಏನು ಖರ್ಚಿಲ್ಲ, ಮನೆಯೊಳಗೆ ಆಕಳವ ಅದರದೇ ಸಗಣಿಯನ್ನು ಉಪಯೋಗ ಮಾಡ್ತಾ ಇದ್ರಿ, ಅದರದೇ ಮೂತ್ರ ಉಪಯೋಗ ಮಾಡ್ತಾ ಇದ್ರಿ, ಮತ್ತೆ ಕೆಲಸ ಅಷ್ಟೇ ನಮ್ಮದದ. ಅವ್ರ ಕೆಲಸ ದುಡಿಬೇಕು ನೋಡಿ, ದುಡಿಬೇಕು ಕೈಲಾಸ. ಈಗ ಮತ್ತೆ ನೀವು ಮಾರಾಟ ಮಾಡುವಂತಹ ಸಂದರ್ಭದೊಳಗೆ 500 ರೂಪಾಯಿ ಒಂದು ಕೆಜಿ ಅಂತ ಹೇಳಿ ಹೇಳಿದ್ರಿ, ರೈತರು ಎಷ್ಟು ಜನ ಇಲ್ಲಿ ತನಕ ನಿಮ್ ಕಡೆ ತಗೊಂಡು ಹೋದ್ರು? 500 ಜನ ಒಬ್ಬರಿಗೆ ಕೊಟ್ಟಿನಿ ಸರ್. ಈಗ 500 ಜನ ಈಗ ನಮ್ಮ ರೇಣುಕಾ ಶುಗರ್ ಫ್ಯಾಕ್ಟ್ರಿದವರು ಈಗ 2018ದಾಗ್ರಿ ಅವ್ರು ಒಂದು ಡೆಮೋ ಮಾಡಿ ಈಗ ಆ ಕಡೆ ಅಫಜಲ್ಪುರ ತಾಲೂಕದೊಳಗ 500 ರೈತರಿಗೆ ತಯಾರು ಮಾಡಿ ಅವ್ರಿಗೆ ಎರೆಹುಳ ತಟ್ಟಿ ಕಡಿಸಿ 500 ರೈತರಿಗೆ ಎರೆಹುಳ ಕೊಡಕ್ಕೆ 2-2 ಕೆಜಿ ಅವ್ರು ತೊಟ್ಟಿದ ಬಿಡಕ್ಕೆ ಅವರೇ ಮೊದಲು ನನಗೆ ಶುರು ಸ್ಟಾರ್ಟ್ ಮಾಡಿದವ್ರು. 500 ರೈತರಿಗೆ ಅವರೇ ಕೊಟ್ಟಾರಿ. ಅಲ್ಲಿದಿಂದ ಅದು ನೋಡಿ ಬ್ಯಾರೆದವ್ರು ಇದಾರ್ರಿ, ಆಳಂದಾಗ ಮತ್ತು ಇಲ್ಲಿ ನೀಲೂರು ಆ ಮೈರಡ ಸಂಸ್ಥೆದವ್ರು ಎಲ್ಲೆಲ್ಲಿ ಎರೆಹುಳು ತೊಟ್ಟಿ ಅವ್ರ ಪ್ರಜಾಡ್ನಾಗ ಕಟ್ಟಿಕೊಟ್ರೆ ಅವರಿಗೆಲ್ಲ ಹುಳ ನಂಬಲಿ ಇದಾರೆ. ಮತ್ತೆ ಈ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಒಳಗೆ ನಮ್ಮ ಬಸವರಾಜ್ ಪಾಟೀಲ್ ಶೇಡಮ್ ಅವರು ಅವ್ರು ಎಷ್ಟು ಮಂದಿ ಕಡಿಸ್ಯಾರ ಅವರೆಲ್ಲ ಹುಳ ನಂಬಲಿ ಇದಾರೆ. ಅಂದ್ರೆ ಇಡೀ ನಮ್ಮ ಇದ್ರಾಗ ಹುಳ ಮರವ್ ನಾವು ಒಬ್ಬನೇ ರೀ. ನಮ್ಮ ರಾಜು ಸರ್ ಕೇಳ್ತಾರ ಮಲ ನಿಮ್ಮಲ್ಲಿ ಹುಳ ಈ ಸಾತ ಅಂದ್ರೆ ಏನಾದ್ರೆ ಕಂಪ್ನಿ ಕಂಪ್ನಿ ಇಟ್ಟಿದ್ದೆ ಸರ್. ಕಂಪ್ನಿ ಇದ್ದಂಗೆ ಇದ್ರಿ ಸರ್, ನಾನು ಅದು ಒಂದು ರೈತನ ಬಿಸಿನೆಸ್ ಅದೇ ಒಂದು ಒಳ್ಳೇದು. ಇವತ್ತು ನಾನು ಕೈ ಹಿಡ್ದದ ಅದಕ್ಕೆ ನನಗೆ ಬಹಳ ಹೆಲ್ಪ್ ಆಗ್ಯದ್ರಿ, ಎಲ್ಲ ನಿಮ್ಮ ಆಶೀರ್ವಾದ ಅಂತ ಇಂಟ್ರ ನಾವು. ಹಂಗೆ ಈಗ ನೀವು ಹೇಳ್ತಾ ಇದ್ರಿ ಈಗ ಎರೆ ಹುಳುಗಳಿಂದ ನಿಮಗೆ ಬೇಕಾದಷ್ಟು ಲಾಭ ಆಗ್ತದ ಅಂತ ಹೇಳಿ, ಬೇರೆಯವರು ಈಗ ಹುಡುಗರು ತಯಾರಾದ್ರು ಯುವಕರು ನಾವು ಇದನ್ನ ಮಾಡ್ತೀವಿ ಅಂತ ಹೇಳಿ ಅವರಿಗೆ ನೀವೆಲ್ಲ ಪಾಠ ಮಾಡ್ತೀರಿ? ಮಾಡ್ತೀವಿ, ಮಾಡ್ತೇವೆ, ಹೇಳ್ತೇವ್ರಿ ತೊಟ್ಟಿ ಹ್ಯಾಂಗ್ ಕಟ್ಟಬೇಕು, ಅದಕ್ಕೆ ಹ್ಯಾಂಗ್ ಹಾಕ್ಬೇಕು, ಅದಕ್ಕೆ ಏನ್ ಎಲ್ಲ ಮಾಡಿಸ್ತೀನಿ ಅವ್ರಿಗೆಲ್ಲ ಹೇಳಿ. ನಾವು ಈ ನಿಮ್ಮ ಲೆಕ್ಕ ನೋಡಿದ್ರೆ 1,000 ಜನ ರೈತರಿಗೆ ನೀವು ಕೊಟ್ಟಿರಿ, ಈಗ ಮುಂದಿನ ದಿನಗಳಲ್ಲಿ ಈ ಒಂದು ಸಂಖ್ಯೆ ಏನಾದ್ರೆ ಇನ್ನೂ ಹೆಚ್ಚಾಗ್ತದೆ? ಹೆಚ್ಚಿಗೆ ಆಗ್ಲಿಕ್ಕೆ ಈಗ ಎಲ್ಲಾ ಡಿಪಾರ್ಟ್ಮೆಂಟ್ ದವರು ಆಫೀಸರ್ಗಳಿಗೆ ಅನುಭವ ಆಗ್ಯದ್ರಿ, ಏ ಇದು ನಮಗೆ ಇಂಥದೇ ಉಂಡು ನಮಗೆ ಇದು ಏನದ ಹೆಲ್ತಿಗೆ ಶುಗರ್ ಬರ್ಲಾಗತ್ತದ, ಬಿ ಪಿ ಬರ್ಲತ್ತದ, ಸಿರಿಧಾನ್ಯತೆ ಈಗ ಹೆಸರಿಟ್ಟಿವ್ರು ಸಿರಿಧಾನ್ಯ ಎಂದು ನಡೆದು ಅವು ಶಾಮಿ ನವಣಿ ಬಾರ್ಗ ಹಾರಕ ಬೆಳೆದೆಲ್ಲ ಉಣ್ತೀರ್ರಿ. ಮನುಷ್ಯಗೆ ಯಾವ ರೋಗ ಇದ್ದಿದ್ದಿಲ್ರಿ. ದೊಡ್ಡ ದೊಡ್ಡ ಅದು ಏನದ ಬೆಳಿಬೇಕು, ಶಾಮಿ ಅವನು ನಾವಣಿ ಅವನ ಬಾರ್ಗ ಅವೆಲ್ಲ ನಾ ಸಿರಿಧಾನ್ಯ ಬೆಳಿತೀನಿ. ಅವ್ ಸಿರಿಧಾನ್ಯ ಎಲ್ಲ ಏನದ ರೈತರಿಗೆ ನಾ ಬೆಳೆದವ್ರು ಯಾರು ಬೆಳ್ತಾರ ಅವ್ರಿಗೆಲ್ಲ ಕೊಡ್ತೇವೆ. ಅದನ್ನು ಈಗ ಹೆಚ್ಚಿಗೆ ಆಗ್ಯದ್ರಿ, ಉಣವ್ರು ಹೆಚ್ಚಿಗೆ ಆಗ್ಯಾರಿ, ಯಾಕಂದ್ರೆ ಶರೀರಕ್ಕೆ ಒಂದು ಅದರದಿಂದ ಒಳ್ಳೆಯದದ. ಹಿಂಗದ ಅಂದ್ರೆ ಈಗ ಅದನ್ನು ಸಿರಿಧಾನ್ಯಕ್ಕೂ ಒತ್ತು ಕೊಟ್ಟದ್ರಿ ಮಂದಿ. ಆರ್ಗ್ಯಾನಿಕ್ ಬೆಳಿಬೇಕು ಅನ್ನೋದು ಬಹಳ ಅವೇರ್ನೆಸ್ ಬಂದದ್ರಿ. 2000ಕ್ಕಿಂತ ಮೊದಲ ಇಷ್ಟು ಅವೇರ್ನೆಸ್ ಇದ್ದಿದ್ದಿಲ್ಲ. ಏ ಸುಮ್ಮ ಏನು ಹೇಳ್ತಾ ಅದೇನು ನಾವು ಹಾಕಂಗ್ ಹಾಕಿರ್ತಾ ಅದೇ ಎಲ್ಲಿ ನಮ್ಗೆ ಆಗ್ತದ ಅನ್ನತ್ತಿರು. ಈಗ ಎಲ್ಲರೂ ಅದಕ್ಕೆ ಏನದ ಜನ ಮುಖ ಮಾಡ್ಯಾದ್ರಿ, ಯಾಕೆ ಯೂಟ್ಯೂಬ್ನಾಗ ಬರ್ಲಾಗತ್ತದ ಆರ್ಗ್ಯಾನಿಕ್ ಬೆಳೆದಿದ್ ರೇಟ್ ಏನು ಸಿಗ್ತದ, ಆರ್ಗ್ಯಾನಿಕ್ ಹ್ಯಾಂಗ ಮಾರ್ತದ, ಮತ್ತು ಅದರದಿಂದ ಏನದ ಅನ್ನೋದು ಎಲ್ಲ ಚಾನಲ್ಗಳದಾಗ ಯೂಟ್ಯೂಬ್ನಾಗ ಎಲ್ಲ ಬರ್ತದೆ, ಎಲ್ಲ ಜನರಿಗೆ ಅವೇರ್ನೆಸ್ ಬಂದದ್ ಮಾಡ್ಬೇಕನ್ನ. ಹಿಂಗಾಗಿ ಹೆಚ್ಚಿಗೆ ಆಗಲಕತ್ತದ್ರಿ. ಅಂದ್ರೆ ಸಿರಿಧಾನ್ಯಕ್ಕೆ ಸಾಕಷ್ಟು ಗ್ರಾಹಕರು ಈಗ ತಯಾರಾಗ್ತಾರೆ. ಕಂಡ ಬಿಟ್ರಿ ಸರ್, ನಂದರೆ ಯೂಟ್ಯೂಬ್ ಚಾನಲ್ದಾಗ ರಂಗು ಕಸ್ತೂರಿದೊಳಗ ಒಂದು 2-3 ವಿಡಿಯೋ ಅವ ರೀ. ನನಗೆ ಸಾಕಾಗಿಟ್ಟು ಇಡೀ ನಮ್ಮ ಮೈಸೂರರೇ 1 ನಂಬರ್ ನೋಡ್ರಿ ಬೇಡಿಕೆಗೆ. ಈಗ ಮೈಸೂರ ಮತ್ತ ಬೆಳಗಾವ್ ರೀ. ಬೆಳಗಾವ್ ಕಡೆ ಏನದ ಬಿಜಾಪುರ, ಸಿಂದಗಿ, ಹಾವೇರಿ, ಬಹಳಷ್ಟು ಮಂದಿ ಫೋನ್ ನಂಬರ್ ಅದ ತಗೊಂಡ್ ಫೋನ್ ಮಾಡೇ ಮಾಡ್ತಾರ್ರಿ. ಕೆಲವೊಂದ್ ಮಂದಿ ಕಳವಿದ್ರಿ ಅಂದ್ರ ಪೋಸ್ಟ್ಲಿ ನೀವು ಕಳಿಸಿಬಿಡ್ತೀರಿ ಅಥವಾ ಈ ವೇರ್ಲ್ಗೆ ಟ್ರಾನ್ಸ್ಪೋರ್ಟ್ ಕೊರಿಯರ್ ಮಾಡಿ ಟ್ರಾನ್ಸ್ಪೋರ್ಟಿಗೆ ಕಳಿಸಿಬಿಡ್ತೀರಿ? ಹಾ ರೀ. ಅಂದ್ರ ಸಾಕಷ್ಟು ಬೇಡಿಕೆ ಅದ, ಬೇಡಿಕೆ ಅದ ರೀ, ಬೇಡಿಕೆ ಅದ. ಈಗ ನಾವು ಬೇಡಿಕೆ ಅದ ಅಂದ್ರೆ ಒಣ ಡೈರೆಕ್ಟ್ ಕಳೆದ್ರೆ ಬೇಡಿಕೆ ಕಮ್ಮಿ ರೀ. ಅಕ್ಕಿ ಮಾಡಿ ಮಾಡಿದ್ರೆ ಬಹಳ ಲಾಭ ರೀ. ಇವತ್ ನಾವಣಿ 50 ರೂಪಾಯಿ ಕೆ ಜಿ ಕೊಡ್ತೇನ್ರಿ ಡೈರೆಕ್ಟ್, ಅದೇ ಪ್ರೊಸೆಸಿಂಗ್ ಮಾಡಿ ನಾವು ಅಕ್ಕಿ ಮಾಡಿದ್ರೆ 120 ರೂಪಾಯಿ ಮಾಡ್ತದ್ರಿ. ಒಂದ್ ಕ್ವಿಂಟಲ್ಗೆ 60 ಕೆಜಿ ಅಕ್ಕಿ ಬರ್ತದೆ, 40 ಕೆಜಿ ವೇಸ್ಟ್ ಹೋಗ್ತದ ಪದರ, 60 ಕೆಜಿ ಬರ್ತದ್ರಿ. ಇವತ್ ಅದಕ್ಕೆ 120 ರೂಪಾಯಿ ಕೆಜಿ ಕ್ಯೂ ಹತ್ತಿ ಹೋಗ್ತದ. ಈಗ ಅದೇ ಕೊರಲಿ ಅದ ರೀ, 100 ರೂಪಾಯಿ ಕೆಜಿ ಸೊಪ್ಪಿ ಇದ್ ಮಾಡ್ತೇನ್ರಿ, 200 ರೂಪಾಯಿ ಕೆಜಿ ಅಕ್ಕಿ ಮಾಡ್ತದೆ. ಮತ್ತ ಅದಕ್ಕೆಲ್ಲ ಸಿಕ್ಕಾಪಟ್ಟಿ ಬೇಡಿಕೆ ಅದ್ರಿ. ಈಗ ಈ ಸುಗಾರದವ್ರಿಗೆ ಮಾಡಿ ಬಿಸ್ಕಿಟ್ ತಯಾರಾಗಲಿದ್ದಾರೆ. ಈಗೆಲ್ಲ ಬಿಜಾಪುರ ಸೈಡ್ ಮತ್ತೆ ಇಲ್ಲಿ ಧಾರವಾಡ ಗಿರವಾಡ ಅವೆಲ್ಲ ಕಂಪನಿ ಇದ್ ಮಾಡ್ರ, ಅವ್ರು ಎಷ್ಟು ನೀವು ನನಗ್ ಬೆಳೆದ ಕೊಡ್ತೀರಿ, ಅವ್ರೀಗ 100 ಟನ್ ಕೆಳಗ್ತಾರೆ ರೈತರ ಬಲ್ಲಿ ಅವಿನಾಶ ಇಲ್ಲ. ಇವು ಬೆಳೆದ್ರೆ ನಮ್ಗೆ ಹಿಂಗ್ ಓದ್ತದಲ್ಲ, ಏನು ಶೂನ್ಯ ಬಂಡವಾಳದ ಬೆಳಿತೇವ, ನಮ್ ಖರ್ಚಿದ್ದೇ ಬೆಳಿತೇವ, ಬೆಳೆದ್ರೆ ಹಿಂಗ್ ಕೊಡ್ಬೇಕನ್ನೋದು ಇನ್ನ ಜನರ ಬಲ್ಲಿ ಬಂದಿಲ್ರಿ, ಇನ್ನಾನು ಮುಂದುವರಿತದ್ರಿ. ಈಗ ಸೇರಿದಾನ ಮತ್ತೆ ನೀಗ ಸಂಸ್ಕರಣೆ ಮಾಡಿ ಅಂತಂದ್ರ ಅದ್ರದ ಸಿಪ್ಪಿ ತೆಗೆದು ಮಾರಾಟ ಮಾಡಿದ್ರ ಅಂತಂದ್ರೆ ಡಬಲ್ ಬರ್ತದ ಅಂತ ಹೇಳಿ ಡಬಲ್ ನೀವು ಮಾಡ್ತಾ ಇದ್ರಿ? ಅದನ್ನ ಮಾಡ್ತಾ ಇಲ್ಲ ನೀವು? ನಾ ಮಾಡ್ತೇನ್ರಿ ಅಂದ್ರೆ ನನ್ನ ಬಲ್ಲಿ ಬೀಜಕ್ಕೆ ಬಹಳ ಕೊಟ್ಟೇನ್ರಿ, ಅದು ಒಮ್ಮೆ ಹೊಡೆದಿಟ್ಟೆ ಒಂದ್ ತಿಂಗಳ ತಾನೆ ಬದಕ್ತ, ಒಂದ್ ತಿಂಗಳ ಆದ್ಮೇಲೆ ಹುಳ ಆಗ್ತದ್ರಿ. ಅದಕ್ಕಾಗಿ ಒಂದ್ ತಿಂಗಳದೊಳಗೆ ದೂರ ಇದ್ದವ್ರು 50 ಕೆಜಿ ಬೇಡ್ತಾನಂದ್ರೆ ನಾ ಇಲ್ಲೇ ಪ್ರೊಸೆಸಿಂಗ್ ಅದ ಕೆವಿಕೆ ಒಳಗದ ಇದ್ರಾಗದ, ನಾ ಪ್ರೊಸೆಸಿಂಗ್ ಮಾಡಿ ನಿಮ್ಗೆ ಅಕ್ಕಿ ಕಳ್ತೀನಿ. ಮಲ್ಲಿನಾಥ್ ಅವರು, ಈಗ ಏನು ಸಿರಿಧಾನ್ಯ ತಾವು ಬೆಳೀತಾ ಇದ್ರಿ, ಈಗ ನಿಮ್ದು ಪೂರ್ತಿ ಎಲ್ಲ ಮಣ್ಣು ಏನದ ಅಗ್ದಿ ಮೆತ್ತಗಾಗ್ಯದ, ಅಗ್ದಿ ಸಂಪತ್ ಭರಿತ ಆಗ್ಯದ, ಸಾಕಷ್ಟು ಪೋಷಕಾಂಶಗಳು. ಯಾಕಪ್ಪ ಅಂತಾರೆ, ಎರೆಗೊಬ್ಬರ ಬೆಳೆಸ್ತಾ ಇದ್ರಿ, ಸಾವಯವದೊಳಗೆ ಮಾಡ್ತಾ ಇದ್ರಿ, ಈ ಪರಿಣಾಮ ಸಿರಿಧಾನ್ಯಗಳ ಮೇಲೆ ತಮಗೆ ಕಂಡು ಬಂದಂತೀರಿ, ಅದ್ರ ಇಳುವರಿ ಮೇಲೆ ಏನಾದ್ರೂ ಪರಿಣಾಮಗಳದಾವ? ಚಲೋ ಇಳುವರಿ ಬರುವಂತಹದ್ದು? ಚಲೋ ಇಳುವರಿ ಬರ್ತದೆ ಸರ್. ನಾವು ಎರೆಹುಳ ಗೊಬ್ಬರ ಹಾಕಿದ್ರೆ ಅಂದ್ರೆ ಅದಕ್ಕೆ ಮೊದಲು ಬರ ಎಳೆಗೆ ರೋಗ ಇರಲ್ರಿ. ಯಾಕ ಮನುಷ್ಯ ದಡಸ್ ಪುಡಿಸಿತ್ತಂದ್ರೆ ಅವನಿಗೆ ಜಡಗಳಿಗೆ ತಡ್ಕೋತದ. ಆ ನಮ್ಮನ್ ಭೂಮಿ ಒಳಗ ನಾವು ಎರೆಹುಳ ಗೊಬ್ಬರ ಹಾಕಿ ಬೆಳೆಸಿದ್ರೆ ಮುಂದೆ ಯಾವ ರೋಗ ರುಜಿನೂ ಬರಲ್ರಿ, ಬಂದ್ರೂ ಅದು ಬರಲಾರ್ದ ತಡ್ಕೊಳ್ಳೋ ಶಕ್ತಿ ಆ ಬೆಳಿ ಬೆಳಿ ಇರ್ತದ್ರಿ. ಯಾವಾದೇ ಬೆಳಿಗೆ ನೋಡಿ, ಇವತ್ತ ತೊಗರಿ ಅಲ್ಲಿ ಜೋಳ ಚಾಜಿ ಕಬ್ಬ ಯಾವಾದೇ ಬೆಳಿಗೆ ಹಾಕಿದ್ರೆ ಅದರದಿಂದ ಬೆಳವಣಿಗೆ ಹೆಚ್ಚಿಗೆ ಆಗಲಿಕ್ಕೆ ಅದ್ರಾಗ ತಾಕತ್ ಇರ್ತದ್ರಿ. ಆ ತಾಕತ್ ಇತ್ತಂದ್ರೆ ಭೂಮಿಯದಾಗ ಹೆಚ್ಚಿಗೆ ಇಳುವರಿ ಬರ್ತದ್ರಿ. ಹಿಂಗಾಗಿ ಎರೆಹುಳ 3 ವರ್ಷ ದಿನ ಮಾಡಿ ನಾವು ಮುಂದೆ ಮಾಡಲಿಲ್ಲ ಅಂದ್ರೂ ಆ ಹೊಲ ಹೆಚ್ಚಿಗೆ ಇಂಪ್ರೂವ್ ಆಕೋತಿ ಹೋಗ್ತದ, ಕಮ್ಮಿ ಆಗಲ್ಲ. ಒಂದ್ 3 ವರ್ಷ ನಾವು ತಿಪ್ಪಿ ಗೊಬ್ಬರ ನಮ್ಮ ಹೊಲಕ್ಕೆ ಹಾಕಿದ್ರೆ, ಒಂದು ಎಕರೆಗೆ 4 ಚೀಲ 5 ಚೀಲ ಹಾಕಿದ್ರೆ ಈ 3 ವರ್ಷದಿಂದ ತನಕ ಏರ್ಪೇರ್ ಆಗ್ಬೋದ್ರಿ. ಡಿ ಎ ಪಿ ಹಾಕದಕ್ಕೆ ತನಕ ಕಮ್ಮಿ ಆಗ್ಬೋದು, ಹೆಚ್ಚಿಗೂ ಆಗ್ಬೋದು, ಅದನ್ನ ನಾವು ನೋಡ್ಕೊಂಡು ಅದಂಗದ. ಕಮ್ಮಿ ಆದ್ರೆ ಬಿ 3 ವರ್ಷ ನಂತರ ಆ ಭೂಮಿಯೊಳಗೆ ನೀವು ಏನು ಹಾಕಿದ್ರೆ ಬ್ಯಾಡ ಅಂದ್ರೆ ಬಿನ್ನು ಹೆಚ್ಚಿಗೆ ಬೆಳೀತದೆ. ಯಾಕೆ ತಡೀರಿ, 3 ವರ್ಷ ತನಕ ಭೂಮಿ ಒಳಗೆ ಎಷ್ಟು ಸೂಕ್ಷ್ಮ ಜೀವಾಣುಗಳು ಅವೆಲ್ಲ ಕಡಿಮೆ ಆಗಿರ್ತದ. ಒಂದು ಭೂಮಿ ಒಳಗೆ ಒಂದು ಬೆಳೆ ಬೆಳಿಲಿಕ್ಕೆ 16 ಪೋಷಕಾಂಶ ಬೇಕ್ರಿ. ಆ 16 ಪೋಷಕಾಂಶಗಳು ಡಿ ಎ ಪಿ ಯೂರಿ ಎಲ್ಲ ತಂದು ಹಾಕ್ಬೇಕಾದ್ರೆ ಆಗಲ್ಲ, ಆಗೋದಿಲ್ಲ, ಬಹಳ ಕಾಸ್ಟ್ಲಿ ಆಗ್ತದ. ಆ 16 ಪೋಷಕಾಂಶಗಳು ನಮ್ಮ ಎರೆಹುಳ ಗೊಬ್ಬರದಾಗ ನಮ್ಮ ದೇಶಿ ಆಕಳ ಸಗಣಿ ಒಳಗೆ ಎಲ್ಲಾನು ಭೂಮಿ ಒಳಗೆ ಹಾಕಿದ್ರೆ ಎಲ್ಲಾನು ಅವು ಸಿಗ್ತದ. ಇದಕ್ಕಾಗಿ ಹೆಚ್ಚಿಗೆ ಇಳುವರಿ ಆಗ್ತದ. ನಾವು ಎರೆಹುಳ ಗೊಬ್ಬರ ಬಿತ್ತಿದಂದ್ರೆ ಮಲ್ಟಿಪೈ ಹಾಕೋದು ಹೊಲ ತುಂಬಾ ಹುಳನೇ ಆತಾರೆ, ಅದ್ರ ಇಟ್ಟೆ ಉರಿ ಹಚ್ಚಿ ಆ ಹೊಲದಾಗ ಸುಡಬಾರ್ದು. ಏನಿದೆಯಲ್ಲ ರೂಟ್ರ್ ಹೊಡೆದು ಭೂಮಿ ಒಳಗೆ ಕೊಳಸೆ ನಮ್ಮ ಭೂಮಿ ಫಲವತ್ತೆ ಹಾಕೋತಿ ಹೋಗ್ತದೆ. ಜಲಮಾವು ಅಂತರೂ ನಾವು ಅದ್ರ ಹೊರಕ್ಕೆ ಹಾತ ಕಡಿಲಿಲ್ಲ ಅಂದ್ರೆ ನಮ್ಮ ಹೊಲ ನಡೀತದೆ, ಬೆಳೀತದೆ, ಅಷ್ಟು ಫಲವತ್ತೆ ಆಗ್ತದೆ. ಭೂಮಿ ಒಳಗೆ ಅದು ದಿನ ಕೆಲಸ ಮಾಡ್ತಾ ಇರ್ತದ್ರಿ. ಇದು ಹುಳ, ಹುಳ ದಿನ ರಾತ್ರಿ ಮ್ಯಾಲೆ ಬರ್ತದ, ಹಗಲತ್ ಒಳಗೆ ಹೋಗ್ತದ, ಅದು ಕಂಟಿನ್ಯೂ ಮಳೆಗಾಲದಿಂದ ಕೆಲಸ ಮಾಡೇ ಮಾಡ್ತದ್ರಿ. 24,000 ಕೆಲಸ ಕೆಲಸ ಅದು ಮಾಡೇ ಮಾಡ್ತದೆ. ನಮ್ಮ ಹೊಲ ಅಷ್ಟು ಇಂಪ್ರೂವ್ ಆಗಿ ಆಗ್ತದ್ರಿ. ಆ ಹುಳದ ಮೈ ಮ್ಯಾಲಿಂದು ಜಲದಿಳದ್ರ ಮ್ಯಾಲ ಒಂದು ಕೋಡ್ ಇರ್ತದ್ರಿ. ಭೂಮಿ ಒಳಗೆ ಯೂರಿಯಾಕ್ ಹ್ಯಾಂಗ ಇದ್ರ ಕೋಡ್ ಕೊಡ್ತಾರ, ಆ ನಮ್ಮನ ಮಣ್ಣಿಗೆ ಅದು ಕೋಡ್ ಕೊಡ್ತದ್ರಿ. ಅದು ಒಂದ್ ಎಳ್ಯಾಕ ಭೂಮಿ ಮ್ಯಾಲ ಹರಿದು ಹಿಂಗ್ ಮುಂದಕ್ಕೆ ಹೋಯ್ತಂದ್ರೆ ಬೆಳಾಗಿ ಹಿಂಗ್ ಪರಿ ಬಿಡ್ತದ, ಪರಿ ಬರ್ತದ. ಅದೇ ಭೂಮಿ ಒಳಗೆ ರಂಧ್ರ ಹಾಕಿ ಭೂಮಿ ಒಳಗೆ ಹಸಿ ಮಣ್ಣಾಗ ಹಂಗಾಯ್ತ ಅಂದ್ರೆ ಏರಿಯಾ ಜೋಲ ಆಟೋಮೆಟಿಕ್ ಭೂಮಿ ಒಳಗೆ ತನ್ನ ತಾನೇ ಉತ್ಪತ್ತಿ ಆಗ್ತದೆ. ಅಂತದೆಲ್ಲ ಅದ್ರ ಬಲಿ ಮಹತ್ವ. ಬಹಳ ಅದ್ಭುತವಾದಂತಹ ವಿಚಾರಗಳನ್ನು ಹೇಳಿದ್ರಿ ಮಲ್ಲಿನಾಥ್ ಕೊಳ್ಳೂರವರೇ, ಬಹಳ ಖುಷಿ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ಆತ್ಮೀಯರೇ, ತಾವು ಮಲ್ಲಿನಾಥ್ ಕೊಳ್ಳೂರವರ ಅನುಭವಗಳನ್ನು ಕೇಳಬಹುದು, ಅವ್ರ ಜೊತೆಗೆ ತಾವು ಮಾತಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದು. ಅದಕ್ಕೆ ನಾನು ಅವರ ನಂಬರ್ ಅನ್ನು ಕೊಡ್ತೀನಿ, ತಾವು ಬರ್ಕೊಳ್ಬಹುದು. 9945258188 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವ್ರ ಜೊತೆಗೆ ಸಮಾಲೋಚನೆ ಮಾಡ್ಬೋದು. ಒಳ್ಳೇದು ಮಲ್ಲಿನಾಥ್ ಕೊಳ್ಳೂರವರೇ, ಬಹಳ ಸಂತೋಷ. ಯಾಕಪ್ಪ ಅಂತಂದ್ರೆ ತಾವು ಏನು ತಮ್ಮ ಕೃಷಿ ಒಳಗೆ ಇಲ್ಲಿ ತನಕ ಅನುಭವಗಳನ್ನು ತಗೊಂಡಿರಿ, ಮುಖ್ಯವಾಗಿ ನಮ್ಮ ರೈತರಿಗೆ, ವಿಶೇಷವಾಗಿ ಯುವ ರೈತರಿಗೆ ಒಂದು ಹೊಸ ಹಾದಿಯನ್ನು ತಾವು ಹಾಕಿಕೊಟ್ಟಿದ್ದೀರಿ. ಯಾವ ರೀತಿ ನಾವು ನಮ್ಮ ಹೊಲವನ್ನು ನೋಡಬೇಕು, ಯಾವ ರೀತಿ ಅದನ್ನು ಕಾಳಜಿ ಮಾಡಬೇಕು, ಮತ್ತೆ ಹೊಸ ಹಾದಿಯನ್ನು ನಾವು ಯಾವ ರೀತಿ ಹುಡುಕಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರವನ್ನ ತಾವು ಎರೆ ಗೊಬ್ಬರ ಮಾರಾಟ ಮಾಡೋದಾಗ್ಲಿ, ಅದರ ನಂತರ ಎರೆ ಹುಳುಗಳನ್ನೇ ಮಾರಾಟ ಮಾಡಿ ತಾವು ಸಾಕಷ್ಟು ಅದರಿಂದ ಲಾಭ ಪಡೆದಿದ್ದೀರಿ, ಮತ್ತು ಮುಂದಿನ ದಿನಗಳಲ್ಲಿ ಸಹಿತ ಬಹಳ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಸಹಿತ ಇದು ಹಿಂಗೆ ನಡೀತದ, ಇನ್ನೂ ಹೆಚ್ಚಾಗ್ತದ ಅನ್ನುವಂಥ ಮಾತನ್ನು ತಾವು ಹೇಳ್ತಾ ಇದ್ದೀರಿ. ಅದಕ್ಕೆ ನಮ್ಮ ರೈತರು ಪ್ರಯೋಗಶೀಲರಾಗಬೇಕು, ಹೊಸ ಹೊಸ ವಿಚಾರ ಮಾಡಬೇಕು ಅಂತಂದಾಗ ನಮಗೆ ಹೊಸ ಹಾದಿಯೊಳಗೆ ಹೋದೇವಪ್ಪ ಅಂತಂದ್ರೆ ಅಲ್ಲಿ ಯಾರೂ ಇರೋದಿಲ್ಲ ನಮಗಲ್ಲಿ, ಅಲ್ಲಿ ನಮಗೆ ಒಂದು ಒಳ್ಳೆ ಸ್ಥಾನ ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಮಾತನ್ನು ತಾವು ಇಲ್ಲಿ ತನಕ ಹೇಳಿ ಸಾಕ್ಷೀಕರಣ ಮಾಡಿದ್ರಿ, ಅದಕ್ಕೆ ಸಾಕ್ಷಿ ಒದಗಿಸಿದ್ದೀರಿ. ತಮ್ಮ ಏನು ಇಲ್ಲಿ ತನಕ ಏನು ಸಾಗಿ ಬಂದಂತಹ ಹಾದಿ ಅದ, ಆ ಹಾದಿ ಬಹುಶಃ ನಮ್ಮ ಎಲ್ಲಾ ರೈತರಿಗೆ ಒಂದು ಮಾದರಿ ಆಗಬಹುದು, ಮತ್ತು ಒಂದು ದಾರಿದೀಪ ಆಗಬಹುದು ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ಇಲ್ಲಿ ತನಕ ನಮ್ಮ ರೈತರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಎರೆಹುಳು ಗೊಬ್ಬರ ತಯಾರಿಸುವ ವಿಧಾನ ಮತ್ತು ಮಾರಾಟ ಈ ಕುರಿತು ಕಲಬುರಗಿ ತಾಲೂಕಿನ ಮೆಳ್ಕುನು ಗ್ರಾಮದ ಹಿರಿಯ ರೈತರಾದ ಮಲ್ಲಿನಾಥ್ ಕೊಳ್ಳೂರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಕೇಳ್ರಪ್ಪೋ ಕೇಳ್ರಿ, ಇದೇ ಜನವರಿ 11, 12 ಮತ್ತು 13 ವಿಜಯಪುರದ ಹಿಟ್ನಳ್ಳಿ ಫಾರಂನ್ಯಾಗ ಕೃಷಿ ಮೇಳ ಐತಿ. ಹೇಳಿಲ್ಲಂದಿರಿ, ಕೇಳಿಲ್ಲಂದಿರಿ, ಕೇಳ್ರಪ್ಪೋ ಕೇಳ್ರಿ. ಏನಪ್ಪ ತಮ್ಮ, ಏನ್ ಡಂಗುರ ಸರಗತ್ತಾರಲ್ಲ ಊರಾಗ, ಹುಡುಗರ ಗದ್ದಲದಾಗ ಏನು ಕೇಳಲೇ ಇಲ್ಲ ನೋಡಪ್ಪ. ಏನೈತಪ್ಪ ಅದ? ಅಕ್ಕ, ಕೃಷಿ ಮೇಳದ ಡಂಗರ ಐತಿ ನೋಡವ. ಅದು ಹೌದ? ಏನು ಕೃಷಿ ಮೇಳ ಅಂದ್ರೆ ಎಲ್ಲೈತಿ? ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನ್ಯಾಗ ಐತಿ ನೋಡಕ್ಕ ಅದು. ಹೌದೇನ? ಅಂತದ್ ಏನೇನ್ ಇರ್ತೈತಿ ಅದ್ರೊಳಗ ಕೃಷಿ ಮೇಳದಾಗ? ಕೃಷಿ ಮೇಳದಾಗ ಅಕ್ಕ, ಈ ವರ್ಷ ಆಹಾರ ಮತ್ತು ಪೌಷ್ಟಿಕ ಭದ್ರತೆಗಾಗಿ ಸುಸ್ಥಿರ ಕೃಷಿ ಎಂಬ ದೇವಾಕ್ಯದೊಂದಿಗೆ ಈ ಬಾರಿ ಕೃಷಿ ಮೇಳ ಹಮ್ಮಿಕೊಂಡಾರ ನೋಡಕ. ಹೌದ? ಮತ್ತ ಅಷ್ಟೇ ಅಲ್ಲಕ್ಕ, ಆಧುನಿಕ ಕೃಷಿ ತಂತ್ರಜ್ಞಾನದ ಮಾಹಿತಿ ಹಾಗೂ ಕೃಷಿ ವಸ್ತು ಪ್ರದರ್ಶನ ಕೂಡ ಐತಿ. ಇಷ್ಟೆಲ್ಲ ಅದಾವ ಅದ್ರೊಳಗ? ಮತ್ತೇನಾರು ಇರ್ಬೇಕಲ್ಲ? ಮತ್ತ ವಿಚಾರಗೋಷ್ಠಿಗಳದಾವ, ಕೃಷಿ ಸಲಹಾ ಕೇಂದ್ರಗಳು ಇರ್ತಾವ. ಒಟ್ಟ ಕೃಷಿ ಮೇಳದ ಕೃಷಿ ಸಂಬಂಧಿಸಿದ ಎಲ್ಲಾ ಮಾಹಿತಿ ಸಿಗ್ತೈತಿ ನೋಡಕ. ಬಾ, ಚಲೋ ಆಯ್ತು ಬಿಡಪ್ಪ. ನಿಮ್ ಮಾಮಾಗು ಹೇಳ್ತೀನಿ, ಎಲ್ಲರೂ ಹೋಗೋಣಪ್ಪ. ಆಯ್ತವಾಗ, ಎಲ್ಲಾರು ಕೂಡ ಹೋಗೋಣ ನೋಡು. ಕೇಳ್ರಪ್ಪೋ ಕೇಳ್ರಿ, ಇದೇ ಜನವರಿ 11, 12 ಮತ್ತು 13 ವಿಜಯಪುರದ ಹಿಟ್ನಳ್ಳಿ ಫಾರಂನ್ಯಾಗ ಕೃಷಿ ಮೇಳ ಐತಿ. ಹೇಳಿಲ್ಲಂದಿರಿ, ಕೇಳಿಲ್ಲಂದಿರಿ, ಕೇಳ್ರಪ್ಪೋ ಕೇಳ್ರಿ. ಇನ್ನು ಮುಂದೆ ಕೇಳಿ, ಒಂದು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನು ಕೇಳೋಣ. ತೋರಿಸು ನಿನ್ನ ತವರೂರ, ತೋರಿಸು ನಿನ್ನ ತವರೂರಾ.